ಎಫ್ಎಂ 100.6. ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದ್ರಿಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳ್ರಪ್ಪ ಕೇಳ್ರಿ, ಮನೆ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಸರ್ಕಾರದವರು ನಮ್ಮ ಹಳ್ಳಿಯ ಎಲ್ಲ ಮನೆಗೂ ನಳದ ಸಂಪರ್ಕ ಆಗ್ತಾವ್ರಿ. ಇದರಿಂದ ಪ್ರತಿದಿನ ಪ್ರತಿಯೊಬ್ಬರಿಗೂ 55 ಲೀಟರ್ ಶುದ್ಧ ಕುಡಿಯೋ ನೀರು ಸಿಗ್ತೈತೆ. ಹಿಂದೆ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಸಮುದಾಯ ವಂತಿಕೆ ಪಾವತಿಸಿ, ಜಲ ಜೀವನ್ ಮಿಷನ್ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ ಸುಬ್ಬಣ್ಣ, ಬಪ್ಪ. ಅಂತೂ ಭಾನುವಾರ ಆದ್ರೂ ನೀನು ಜ್ಞಾಪಕ ಇಟ್ಕೊಂಡು ಈ ಜಾಗಕ್ಕೆ ಬತ್ತೀಯಲ್ಲ. ಅಯ್ಯ ಬರ್ದೇ ಇರಕ್ಕದ ಸುಬ್ಬಣ್ಣ, ನೀ ಹೇಳು. ಹಂಗಲ್ಲ, ಗುರು ಹುಡುಕೊಂಡು ಏನಾರು ಹೋಗ್ಬಿಟ್ಟಿದ ಏನು ಅನ್ಕೊತಾ? ಅದೆಲ್ಲ ಬಿಟ್ಬಿಟ್ಟೆ ಈಗ. ಹುಡಿಕೊಂಡು ಹೋದ್ರೆ ಏನು ಪ್ರಯೋಜನ ಆಗಕ್ಕಿಲ್ಲ. ಹಂಗ ಬಿಟ್ಬಿಟ್ಟೆ ಈಗ. ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡ್ತಿರ್ಗಿ ನೋಡಲ್ಲಿ. ಅದೇ ಬೇಕಾರ ಬತ್ತನ್ ಬಿಡು. ಅಲ್ಲ ಕಣಪ್ಪ, ನಿಮ್ ಗುರು ಬತ್ತವನೆ. ಅದೇ ಗೊತ್ತಾಯ್ತು, ಬತ್ತನ್ ಬಿಡು, ಬೇಕಾರ ಈಗ ಬೇಕಾಗದ ಬತ್ತವನೆ. ಕಮಲಕ್ಕ, ಇದೇನ್ ಹಿಂಗಾಗ್ಬಿಟ್ಟವ್ರಲ್ಲ. ಇಲ್ಲ, ಎಲ್ಲ ಒಳಗೆ ಚೆನ್ನಾಗಿದ್ದಾರೆ, ಸುಮ್ನೆ ಎಲ್ಲ ನಾಲ್ಗೆ ತುದಿ ಮಾತು. ಅಲ್ಲ ರಾಜಣ್ಣ, ಏನ್ ಬಿಟ್ಕೊಟ್ಟಿಯವ? ಹಂಗಲ್ಲ ರಾಜಣ್ಣ, ಆ ಚಂಕ್ರಣ್ಣ ಬತ್ತಿರೋದ್ ನೋಡ್ತಿದ್ದಂಗೆನೆ ಇವಳು ಮಕ್ಕ ಅಳ್ತಾ ಐತೆ. ಅಂತೂ ಒಬ್ಬ ಕಷಾಯನ ಕುಡಿದೆ ಇರ್ದಿರ ತಪ್ಪಿಸ್ಕೊಂಡ್ಬಿಟ್ನ, ಅದಕ್ಕೊಬ್ಬ ಕಾಯಂ ಗಿರಾಕಿ ಬತ್ತವನೆ ಅಂತ. ಆಡ್ಕಳ್ರಪ್ಪ ಆಡ್ಕೊಳ್ಳಿ ಆಡ್ಕೊಳ್ಳಿ, ನಿಲ್ವಲ್ಲ ನಾನು ಅದಕ್ಕೆ ಆಡ್ಕೊತಾ ಇದ್ರಿ. ನಿನ್ ಬಗ್ಗೆ ಏನ್ ಹೇಳಿದ್ವಿ ನಾವು? ಅದೇನ ಹೇಳ್ತಿದ್ರಲ್ಲ ಈಗ, ಕಷಾಯ ಮಾಡ್ ಮಡ್ಗವಳೆ ಅಂತ ಹೇಳ್ತಾ ಇದ್ದೆ. ಹಂಗಾರ್ ಸರಿ ಕಣಪ್ಪ, ಈಗ ಅದನ್ನೇ ನೆನ್ಸ್ಕೊಬತ್ತಿದೀನಿ ನಾನು. ಅಲ್ಲ, ಈ ಜೋರು ಮಳೆನಲ್ಲೂ ನಿನ್ ಕಿವಿ ಎಲ್ಲ ಮುಚ್ಚಿಕೊಂಡಿದ್ರು ಇಷ್ಟ ಚೆನ್ನಾಗಿ ನಾವ್ ಮಾತು ಕೇಳ್ತಿದೆ ಅಂದ್ರೆ ಭಾರಿ ಚುರುಕಾಗದೆ. ಸುಬ್ಬಣ್ಣ, ನಮ್ಮ ಹಳ್ಳಿಲಿ ಏನಪ್ಪ ಗದ್ಲ ಇದ್ದದ ನಗರ ತರುವ ನಮ್ಮ ಹಳ್ಳಿ? ಹಂಗಲ್ಲಪ್ಪ, ನೀನ ಮಾಸ್ಕ್ ಡಬಲ್ ಮಾಸ್ಕ್ ಅದ್ರ ಮೇಲೆ ಏನೋ ಕಿವಿಗ್ ಬೇರೆ ಏನೋ ತೂರ್ಕೊಂಡಿದ. ಅಯ್ಯೋ, ಕಿವಿಯಿಂದ ವೈರಸ್ ಹೋಗ್ಬಿಟ್ಟಿದೆ. ವೈರಸ್ ಗಲ್ಲಕ್ಕವ ಕಮಲ, ಚೆನ್ನಾಗಿದೇವ? ಚೆನ್ನಾಗಿದ್ದೀನಿ ಕಣ್ಣಣ್ಣ. ನಿಂದೇ ಯೋಚನೆ ಕಮಲವ, ಹೆಂಗಿದಳೋ ಏನ್ ಕತಿಯೋ. ಬರೀ ಸುಳ್ಳು ಬಿಡೋಣ, ಹಂಗಿರ 15 ದಿವಸ ಬೇಕೇ ಬರಕ್ಕೆ? ಅದೇ ಕಮಲ ಮುಂದೆ ಜ್ಞಾನ, ನಮ್ಮಿಬ್ರ ಬಗ್ಗೆ ಅವನ್ಗೆ ಗೆಪ್ಪಿಲ್ಲ. ನೀವ್ ಚೆನ್ನಾಗಿರ್ತೀರಿ ಕಣ್ ಬಿಡ್ರಪ್ಪ, ಉಂಡಾಡಿ ಗುಂಡಂಗೆ ನಿಮ್ ಬಗ್ಗೆ ಯಾಕೆ ಯೋಚನೆ ಮಾಡೋದು ನಾನು? ಅದೇನು ತಿರ್ಗಿ ತಿರ್ಗಿ ಮೂಲೆ ಕಡೆ ನೋಡ್ತಾ ಇದೀಯಾ? ಛತ್ರಿ ಸುಬ್ಬಣ್ಣ, ಇದು ಛತ್ರಿ ಏನಪ್ಪ ಹೊಸ ಛತ್ರಿ ತಗೋಬಿಟ್ಟಿದೆ? ಹೌದ್ ಕಣಪ್ಪ, ಗಮನ ಬಂತು. ಅಲ್ಲ ಕಣ್ಣ, ಮಳೇಲಿ ನೆನ್ಕೊಂಡು ಒಂದ್ ಪ್ಲಾಸ್ಟಿಕ್ ಶೀಟ್ ಹೊದ್ಕೊಂಡ್ ಬರ್ತಾ ಇದೆಯಲ್ಲ, ಇಲ್ಲಿ ಬಂದ್ ಛತ್ರಿ ಮೇಲೆ ಕಣ್ಣಾಕ್ತಿಯಲ್ಲ, ಎಲ್ಲಿ ಛತ್ರಿ? ಕಮಲವ್ವ ನೀನ್ ನೋಡ್ದ ಛತ್ರಿಯ ನೋಡ್ದೆ ವಸ್ತು ಅದು ಹೌದು ಯಾರ್ದಪ್ಪ ನಿಜ ಹೇಳ್ರಪ್ಪ ಇದು ಯಾರ್ದು ಏ ನಂದೇ ಕಣಪ್ಪ ಒಳ್ಳೇದಾಗಿ ಕೊಡು ಆಮೇಲೆ ಇಸ್ಕತ್ತೀನಿ ಈ ಲೋಕ ಎಲ್ಲ ನಿನ್ ಕಂಡಂಗೆ ಇರ್ತದೆ ಅಂತ ಛತ್ರಿ ತಂದು ಕೊಡದ್ರೆ ಯಾರು ಸುಬ್ಬಣ್ಣಗೆ ಛತ್ರಿ ತಂದು ಕೊಡಕ್ಕಿಲ್ಲ ಅಂತಲ್ಲ ಇಲ್ಲ ಈಗ ಏನಾಗೋಯ್ತು ಅದು ತೂತ ಬಿಟ್ಟತಕ್ಕಂತ ಮರ ಸರಿ ನೀ ಏನ್ ಹೇಳ್ದಲ್ಲ ಅದು ಇಲಿ ಕಡ್ದು ಬಿಡ್ತು ಅಂತ ಹೇಳಿಲ್ವಾ ವಸ್ತ ತಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿವ್ನಿ ಅಷ್ಟರಲ್ಲಿ ವಸ್ತೆ ತಗೊಬಿಟ್ಟವನೆ ಸುಬ್ಬಣ್ಣ ಏನ್ ಮಾಡಿದ್ರು ಮಳೆ ಶುರು ಆಗಿಲ್ವಾ ಇದು ಇಸ್ಕೊಬಿಟ್ಟು ಬೇರೆ ತಗೊಡ್ತೀನಿ ಬಿಡು ಶುರು ಆಯ್ತು ಇದಕ್ ನೀನ್ ಇಷ್ಟು ದೂರ ಬಂದ್ಯಾ ಅಪ್ಪ ಮೊದ್ಲು ಎದ್ದೋಗು ಯಾಕಪ್ಪ ಸುಬ್ಬಣ್ಣ ನಾ ಹೇಳ್ದಿನ ನಿಂಗೆ ಸುಬ್ಬಣ್ಣ ಬೇಡ ಬೇಡ ಛತ್ರಿ ತೋರಿಸ್ಬೇಡ ಅವನಿಗೆ ಅಂತ ಕೇಳ್ದಿ ಈಗ ಯಾವ್ದೇನ್ ತೋರಿಸ್ತಿಲ್ಲ ಕೈ ಇಲ್ಲಿ ಇಟ್ಟು ಮೂಲೆ ಇಟ್ಟು ಇಲ್ಲ ಹೋಗಿ ಹೋಗಿ ನಿಂಗೂ ಲಾಸ್ ಇಲ್ಲ ಅವಂಗೂ ಲಾಸ್ ಇಲ್ಲ ನಂಗ್ ಲಾಸ್ ತಂದ್ಕೊಟ್ರದ್ ರಾಜ ದುಡ್ಡು ಇಸ್ಕೊಂಡಿಲ್ವ ಪರವಾಗಿಲ್ವಾ ಚೆನ್ನಾಗಿದ್ದೀನಪ್ಪ ದಿವಸ ಆಗೋಯ್ತು ಕಮಲಕ್ಕ ಅದೇ ಅಡಕೆ ಸಸಿ ನೆಡ್ಸಕ್ಕೆ ರಾಜಣ್ಣ ಹೇಳ್ತಾ ಅಲ್ಲಿ ಮಳೆ ಅಯ್ಯೋ ಬೇಡಕವ್ವ ಮಳೆ ಕೇಳ್ಬೇಡ ಮಳೆಯ ಆಮೇಲೆ ಹೆಂಗೆ ಗೊತ್ತವ ಈ ಮಳೆ ಇದು ಈ ವರ್ಷ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆ ಸ್ಪ್ರೇ ಮಾಡ್ತಾರಲ್ಲ ಸ್ಪ್ರೇ ಅಂತಾರ ಸರ ಚಿಸ್ ಚಿಸ್ ಅಂತ ಹೊಡೆಯಕ್ಕಿಲ್ವ ಹಂಗಾಗ್ಬಿಟ್ಟದೆ ಮಳೆ ಏನ್ ಹೋಯ್ತೀರಿ ಬಿಳ್ತಾನೆ ಇರುತ್ತೆ ಆಮೇಲೆ ಇದಕ್ಕಿದಂಗೆ ಆಮೇಲೆ ಒಂಚೂರು ಬಿಸಿಲು ಬರುತ್ತೆ ತಿರ್ಗಾ ಮೋಡ ಕಟ್ಬಿಡ್ತದೆ ಅದನ್ನೇ ಅಲ್ವೇ ಆಷಾಢ ಮಳೆ ಅನ್ನೋದು ಆಷಾಢ ಮೋಡ ಅನ್ನೋದು ಅದಕ್ಕೇನೆ ಈ ಸೋಸಿ ಈ ಸರಿ ಗೊತ್ತಾಯ್ತು ಕಪ್ಪ ನೋಡಿವ್ನಿ ಈ ತರ ಹಿಂಗ ಆಟ ಆಡದ ಅಂದ್ರೆ ಆಕಾಶ ನೋಡ್ತಾ ಇರ್ಲಿಲ್ಲ ಟಮೋಟ ಹಣ್ಣು ಅದು ಗೊತ್ತಾ ರಾಜಣ್ಣ ಟಮೋಟ ಹಣ್ಣು ಬಿಗಿಯಾಗಿ ಹಣ್ಣಾಗಕ್ಕಿಲ್ಲ ಹೊಸಿ ದ್ವಾರಣ್ಣ ತರನೇ ಇದು ಬಿಡ್ತದಂತ ಈಗ ಮಳೆ ಬರ್ತದೆ ಮಳೆ ಹೆಂಗಂಗ ಆಟ ಆಡ್ತದೆ ಟಮಟ ಹಣ್ಣು ಹೊಡೆತ ಬಿದ್ದು ಬಿಡ್ತು ಎಲ್ಲಾನು ಹೇಳ್ತೀಯ ಊರ್ ಬಿಟ್ಟೆ ಹೊಟ್ಟಾಗಿದ್ಯಾ ಇದೇನ್ ನಿಮ್ದು ಸಮಾಚಾರ ಪಿಕ್ಚರ್ ನೋಡಕ ಬರ್ತೀನಿ ಹೋಗಿದ್ ನಾನು ಎಲ್ಲಿ ಹೋಗಿದ್ದೆ 16 ವರ್ಷ ಹೇಳು ಸುಬ್ಬಣ್ಣಂಗೆ ಹೇಳಿವ್ನಿ ಅವನು ಅವನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಟಮಟ ಹಣ್ಣು 8 ಆಯ್ತದೆ ಯಾರು ಬೆಳೆದಿರ ಟೊಮೆಟೋಗೆ ಇವನ್ ಬೆಳೆದಿರೋದೇನಲ್ಲ ದಾರಿನಲ್ಲಿ ನಿಂಗಣ್ಣ ಅವನ್ ಟೊಮೆಟೋಗೆ ಏಟ್ ಆದ್ರೆ ನಿನ್ಗೇನಪ್ಪ ಅಣ್ಣೋ ಇದೊಳ ಚೆನ್ನಾಗಿಡದಿ ಕಣ ನೀವು ಸುಬ್ಬಣ್ಣ ಅರ್ಧ ಹೇಳಿದ್ದೇನೋ ಅಲ್ಲ ಕಣ ನಮ್ಮ ಊರವ್ರು ಬೇರೆ ನಮ್ಗೆ ನಿಂಗಣ್ಣ ಕತೆ ಹೇಳ್ಕೊಟ್ಟನ್ ಕೇಳು ನಿಂಗಣ್ಣಂಗ್ ಹೊಸ ಸಾಲ ಕೊಟ್ಟ ನೀವು ಈಗ ಟೊಮೆಟೋ ಬೆಳೆ ಬರ್ದಿದ್ರೆ ಸಾಲ ವಾಪಸ್ ಮಾಡಕ್ಕಿಲ್ಲ ಅವನಿಗೆ ಟೈಮ್ ಕರೆಕ್ಟ್ ಆಗಿ ನೋಡಪ್ಪ ಪಡ್ಕೊಂಡದ್ದೇ ಬಂತು ಸೀಕ್ರೆಟ್ ಅಲ್ವಪ್ಪ ಎಲ್ಲಾನು ಹಿಂಗ್ ತಿಳ್ಕೊಬಿಡ್ತಾರೆ ನನಗೆ ಬಾಣಗಳು ಬಿಡ್ತಿರ್ತಾನೆ ತಿರುಗಿಸಿ ತಿರುಗಿಸಿ ಅದೇಳು ನಿನಗೆ ನಾನೆಲ್ಲೋ ಪರವಾಗಿಲ್ಲಪ್ಪ ನಮ್ ಶಂಕರಣ್ಣ ಊರು ಗುಪ್ಕಾರಿ ಅನ್ಕೊಂಡ್ರೆ ಇಲ್ಲಿದೆ ಮರ್ಮ ಈಗ ಗೊತ್ತಾಯ್ತು ಇದ್ದು ಇಲ್ಲಿ ದುಃಖವಾ ನಾನು ಹೋಗಿದ್ದು ಅದ ಹೇಳದ್ನಲ್ಲ ಅಡಕೆ ಸಸಿ ಮಳೆ ಅಂತ ವಿಷಯ ಬಂತಲ್ವಾ ಹೇಳ್ಬೇಕಲ್ವಾ ನಮ್ಮೂರ್ಲಿ ಏನ್ ಕಡಿಮೆ ಇದ್ದ ಮಳೆ ಇಲ್ಲ ಮತ್ತೆ ಅಲ್ಲಿಗೆ ಕಮಲಕ್ಕ ಚೆನ್ನಾಗಿದೆಯೇನವಾ ಅದಕ್ಕೆ ಅದಕ್ಕೆ ಈಗ ದೇವ್ರ ತಲೆ ಮೇಲೆ ಹೂವ ಬಿಳ್ದೆ ಇದ್ರು ಕಮಲಮ್ಮನ ಹಟ್ಟಿನಲ್ಲಿ ನಾನ್ ಬಂದ್ಮೇಲೆ ಕಷಾಯ ಅಂತೂ ಇದ್ದೇ ಇರ್ತದೆ ಕಪ್ಪ ಅದು ಶತಸಿದ್ಧ ಏನಪ್ಪ ನೀವು ಗುರು ಶಿಷ್ಯರು ಬರೀ ಕಷಾಯ ಕಾಫಿ ತಿಂಡಿ ಇದ್ರೆಲ್ಲ ಇರ್ತಿರೋ ಇರ್ಲಿ ಅವೆಲ್ಲ ಇರೋ ವಿಷಯನ ಕಣ ಅದೇನ್ ಇಟ್ಕೊಂಡಿದ್ದೆ ಹೇಳಪ್ಪ ಈಗ ಮೊನ್ನೆ ಕೃಷಿ ಇಲಾಖೆಯವ್ರು ಬಂದಿದ್ರು ಹೆಚ್ಚು ಕಡಿಮೆ ಮೈಸೂರು ತಾಲೂಕಿನಲ್ಲಿ ಎಲ್ಲೆಲ್ಲಿ ಬೆಳೆ ಸಮೀಕ್ಷೆ ಮಾಡ್ಬೇಕಾಗಿತ್ತು ಅಂತ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಮುಗಿದಿದೆ ಈಗ ವಸಿ ಇರೋಂತ ಮಳೆ ನೀರನ್ನ ಉಪಯೋಗಿಸ್ಕೊಂಡು ಕೆಲವು ಕೃಷಿ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಅವರೊಂದು ಪಾಂಪ್ಲೆಟ್ ಎಲ್ಲ ಕೊಡ್ತಾ ಇದ್ರು ನಾನು ಮೊದಲನೇ ಗಿರಾಕಿ ಅಲ್ವಾ ಆತರ ಏನಾರ ವಿಷಯ ಗೊತ್ತಾದ್ರೆ ಹೇಳಕ್ಕೆ ಬರೀ ಇಂಥವೇ ತುಂಬಿರೋದು ಚೀಟಿಗಳು ಕಪ್ಪ ಕೆಂಪು ಚೀಟಿ ಹಸಿರು ಚೀಟಿ ಕಾಸು ಗೀಸು ಮಡಗಿಲ್ಲ ನೀ ಮಡಗಕ್ಕಿಲ್ಲ ಬಿಡು ಯಾಕಂದ್ರೆ ಎತ್ಕೊ ಬಿಡ್ತಾರ ಸುಬ್ಬಣ್ಣ ಕ್ಯಾಶ್ ಇಡಲ್ಲ ಎಲ್ಲ ಕಾರ್ಡು ಮೊಬೈಲ್ ಅಲ್ಲಿ ಎಲ್ಲ ದುಡ್ಡೊಂದು ವ್ಯವಹಾರ ಅದು ಬಹಳ ಹುಷಾರು ತಿಳ್ಕೊಂಡವನೇ ಸೋಸಿದಾನೆ ಯಾವತ್ತು ಒಂದ್ ದಿವಸ ದುಡ್ಡು ಎತ್ಕೋಬೇಕು ಅಂತ ನೋಡ್ಲಿಲ್ಲ ಬ್ಯಾಗ ಸುಮ್ನೆ ಸುಮ್ನೆ ನೋಡಿದ್ರೆ ಊತ್ಕೊಂಡಿತ್ತು ಹೊಟ್ಟೆ ಊತ್ಕೊಂಡಂಗೆ. ಇದೇನ್ ತುಂಬಿದ ನೋಡಪ್ಪ ನೋಡೋಣ, ತರಕಾರಿ ಗಿರ್ಕಾರಿ ಯಾರ ಕೊಟ್ಟಿರ್ಬೇಕು ತುಂಬ್ಕೊಂಡಿರ್ಬೇಕು ಅಂತ ನೋಡಿದ್ರೆ ಬರೀ ಚೀಟಿಗಳೇ. ನಮ್ ರಾಜಣ್ಣ ಹೇಳ್ದಂಗೆ ಇಂತ ಬಣ್ಣದ ಇಲ್ಲ ಅನ್ನಂಗಿಲ್ಲ. ಇಲ್ಲೂ ಒಂದ್ ವಿಷಯ ಅದಕ್ಕೆ ಕೇಳ್ಕೊ ಸುಬ್ಬಣ್ಣ, ನೀನು ಕೇಳ್ಕೊ. ಏನಂದ್ರೆ ಒಂದು ಬ್ಯಾಗ್ ಅಲ್ಲಿ ಚೀಟಿಗಳು ಇರ್ತಾವ, ಯಾವ್ದಕ್ಕೆ ಸಂಬಂಧಪಟ್ಟವೋ, ಎಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟವೆ. ಏನಾದ್ರು ಬೇರೆ ವಿಷಯ ಇದ್ದಿದ ಇಲ್ಲ, ಮೂವತ್ತು ಅವನು ವ್ಯವಸಾಯದ ಬಗ್ಗೆ ಯೋಚನೆ ಮಾಡೋದು. ಅವ್ನ ತಲೆಯಲ್ಲಿ ಒಂದೇ ವಿಷಯ ಇರೋದು, ಅದು ವ್ಯವಸಾಯ ವ್ಯವಸಾಯ. ಅದಕ್ಕೆ ಅವ್ನ ತಲೆಯಲ್ಲಿ ಕೂದ್ಲು ಚೆನ್ನಾಗದೆ. ಇವನ್ ತಲೆಯಲ್ಲಿ ಕೂತಿದ್ದ ನೋಡು, ಹುರುಡಿಯ ನಾವು ಸೂರ್ಯನ್ಗೆ ಅಷ್ಟೊಂದು ಒಡ್ತೀವಲ್ಲ, ಎಷ್ಟು ಉರ್ದದು. ಕಾರಣ ಅದಲ್ಲ, ನಿಂಗೆ ವ್ಯವಸಾಯನೂ ಬೇಕು, ನಿಂಗ ಅಣ್ಣನ ಟಮಟ ಹಣ್ಣು ಬೇಕು, ಕಮಲಕ್ಕನ ಕಷಾಯನು ಬೇಕು, ಅಲ್ಲೆಲ್ಲ ಮಂಡ್ಯದಲ್ಲಿ ಬೋರ್ ತೋಡಿಸ್ಬೇಕು, ಅಡಿಕೆ ಸಸಿ ನೆಡಿಸ್ಬೇಕು, ನಾಟಕನು ಮಾಡ್ಬೇಕು. ಹೇಳು ನಾಟಕ ಅದನ್ನು ಹೇಳ್ಬಿಡು ಅಪ್ಪ. ಅದೆಲ್ಲ ಮಾಡ್ಕೊಂಡು ಛತ್ರಿ ಕಿತ್ಕೋಬೇಕು, ಅದನ್ನ ಬಿಟ್ಬಿಟ್ಟು ಬೇರೆದೆಲ್ಲ ಮಾಡ್ಕೊ. ಈಗ ಹೊಸ ಛತ್ರಿ ನೋಡಿವ್ನಿ, ಹೋಗಕ್ ತಕೋಯ್ತೀನಿ ಆಸೆ ಬಿಟ್ಬಿಡೋಣ. ಅದನ್ನ ನಾನು ಹೇಳಿದೀನಿ ನಂಗೆ ಕೊಡೋಣ ಅಂತ. ಈಗ ನೀವ್ ಏನಿದ್ರು ಹೊಸ ಛತ್ರಿ ತರಬೇಕು, ಸುಬ್ಬಣ್ಣ ಕೊಡ್ಬೇಕು ಅಷ್ಟೇ. ಬಂತು ಕಪ್ಪ. ಈಗ ಇಲ್ಲಿ ಬರೀ ಬಣ್ಣ ಚೀಟಿ ಅಂತ ಹೇಳೋದಲ್ಲ, ಈಗೇನಂದ್ರೆ ಈಗ ಏನಾದ್ರೂ ಬಿತ್ತನೆ ಮಾಡ್ತೀವಿ ಅನ್ನೋದಾದ್ರೆ ಭತ್ತದವರು ಹೊಸಿ ತಡವಾಗಿದೆ, ನಿನ್ನಂತವ್ರು ಊರ್ ಬಿಟ್ಟು ಹೋಗಿರೋರು ಪುನಃ ವಾಪಸ್ ಬಂದಿರೋರು ಅಂತವ್ರು MTU 1010 ರಾಶಿ ಈ ತಳಿನ ಬಳಕೆ ಮಾಡ್ಬೋದಂತೆ. ಆಯ್ತಾ, ಹಂಗೆ ರಾಗಿ ಏನಾರು ಮಾಡ್ತೀವಿ ಅಂದ್ರೆ ರಾಗಿ IND5, IND9, MR6, GPU 28, ಹಾಗೇನೆ KMR 301 ಈ ತಳಿಗಳನ್ನ ಈಗ್ಲೂ ಬೇಕಾದ್ರೆ ನಾವು ನಾಟಿ ಮಾಡ್ಕೋಬಹುದು ಅಂದವ್ರೆ. ಆಮೇಲೆ ಕೆಲವು ಕಡೆ ಏನಾಗಿದೆ, ಈ ಒಂದು ಜೈವಿಕ ಗೊಬ್ಬರಗಳು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಕಮಲಕ್ಕ, ಅವತ್ತು ನಾನು ಹೇಳ್ತಿದ್ವಲ್ಲವ, ಈ ಅಜೋಸ್ಟೈರಿಲಮ್, PSB, ಹಾಗೇನೆ ಈ ಬೇಳೆಕಾಳು ಬೆಳೆಗಳು ಬೆಳೆಯೋದಾದ್ರೆ ರೈಜೋಬಿಯಮ್ ಜೊತೆಗೆ PSB. ಸರಿ, ಇದರಿಂದ ಬೀಜೋಪಚಾರ ಮಾಡೋದಕ್ಕೂ ಈಗ ಸರಿಯಾದ ಸಮಯ. ಇರೋಂತ ತೇವಾಂಶವನ್ನ ಇರೋಂತ ಮಳೆಯನ್ನ ಉಪಯೋಗಿಸ್ಕೊಂಡು ಈ ತರದನ್ನೆಲ್ಲ ಮಾಡ್ಕೊಳ್ರಪ್ಪ ಅಂತ ಅವರು ಹೇಳ್ತಾ ಇದ್ರು. ಯಾರ ಇಲಾಖೆಯವ್ರಿಗೆ? ಇಲಾಖೆಯವರು ಮತ್ತೆ ಅಲ್ಲೊಂದು ಕೃಷಿ ಸಂಶೋಧನಾ ಕೇಂದ್ರ ಆಯ್ತಲ್ಲ, ಅಲ್ಲಿ ತಜ್ಞರೊಬ್ರು ಬಂದಿದ್ರು, ಅವರು ಇಂತಿಂತದ್ದು ಮಾಡಿ ಅಂತ ಅಲ್ಲಿ. ಆಮೇಲೆ ತೊಗರಿ ಏನಾದ್ರು ಬಿತ್ತನೆ ಮಾಡ್ತೀವಿ ಅಂದ್ರೆ 2-3 ಅಡಿ ಅಂತರ ಸಾಲುಗಳನ್ನು ಮಾಡಿಕೊಂಡು ಬಿತ್ತನೆ ಮಾಡ್ಬೋದು. ಒಂದು 1/2 ಅಡಿ ಅಂತರ ಇರೋ ಹಂಗೆ ಗಿಡದಿಂದ ಗಿಡಕ್ಕೆ ಹಾಕೋಬೇಕು. ಮತ್ತೆ ಹೆಂಗೂ ಮಳೆ ಬಿದ್ದದೆ, ಭೂಮಿ ತಣದದೆ, ಹಂಗಾಗಿ 1 ಅಂಗ್ಳಕ್ಕಿಂತ ಹೆಚ್ಚಿಗೆ ಆಳದಲ್ಲಿ ಬಿತ್ತನೆ ಮಾಡಬಾರ್ದು. ಆದಷ್ಟು ಆಳಕ್ಕೆ ಹೋಗದೆ ಇರೋ ಹಂಗೆ 1 ಅಂಗ್ಳ ಸಾಕು. ಅಲ್ಲಿ ಬೀಜ ಬಿದ್ದರೆ ಬೆಳೆದಕತ್ತೆ, ಅದಕ್ಕೇನ ತೀರಾ ಆಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ರೆ. ಈಗ ಉಳುಮೆ ಮಾಡ್ತಾರಲ್ಲ ಕಮಲವ್ವ, ಈಗ ಮೊದ್ಲು ನಮ್ಮ ಅಪ್ಪನ ಕಾಲದಲ್ಲಿ ತಾತನ ಕಾಲದಲ್ಲೂ 2 ಎತ್ತ ಕಟ್ಬಿಟ್ಟು ನೇಗ್ಲಲ್ಲಿ ಉಳುಮೆ ಮಾಡೋರು, ನೊಗ ನೊಗ ಕಟ್ಬಿಟ್ಟು ಅಲ್ವಾ. ಈಗ ಟ್ರ್ಯಾಕ್ಟರ್ ಅಲ್ಲಿ ಸುಬ್ಬಣ್ಣ ಹೇಳದಂಗೆ ಹೊಸಿ ಆಳ ಕೊಡದ್ ಬಿಡ್ತಾರೆ, ಸುಮ್ಮನೆ ವೇಸ್ಟ್ ಅದು. ಅದ ಹೇಳ್ತೀರ ಅಲ್ವಾ ಸುಬ್ಬಣ್ಣ? ಇಲ್ಲ, ಅದ್ರಲ್ಲೂ ಎಷ್ಟು ಆಳಕ್ಕೆ ಹೋಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು. ಅದು ಒಂದು ಉಪಕರಣ ಆತರ ಐತೆ. ಅದನ್ನ ನೀವು ಕ್ಲೀನ್ ಆಗಿ ಸೆಟ್ಟಿಂಗ್ ಮಾಡಿಕೊಂಡು ಹಾಕ್ಬೇಕು ಅಂದ್ರೆ ಮಾಡ್ತಾರೆ. ಆಮೇಲೆ ನೋಡ್ರಪ್ಪ, ಈಗ ನಿಮ್ಗೇನು ಮಳೆ ಚಳಿ ಪ್ಲಾಸ್ಟಿಕ್ ಆಯ್ತು, ಈ ಕುರಿ ಕೋಳಿಗಳಿಗೆಲ್ಲ ಏನ್ ಮಾಡ್ಬೇಕು? ಅವೇನ ರೆಕ್ಕೆ ಪುಕ್ಕ ಒದ್ರ ಬಿಟ್ರೆ ಎಲ್ಲ ಹೊಂಟೈತಲ್ಲ ನೀರೆಲ್ಲ ಕಣಪ್ಪ. ಅವುಗಳ ಪಾಡ್ಗ ಒದ್ರ ಕೋಳಿ ಅಂತ ನೀನ್ ಸುಮ್ನೆ ಇರೋಂಗಿಲ್ಲ, ನಿನಗೆ ಆದಾಯದ ಮೂಲ ನಿನ್ ಕೋಳಿ ನಿನ್ ಕುರಿ. ಅದಕ್ಕೆ ಆದಷ್ಟು ಸರಿಯಾದ ಉಷ್ಣಾಂಶವನ್ನ ಅವುಗಳು ಸಾಕುವಂತ ಮನೆಗಳಲ್ಲಿ ಕೊಟ್ಟಿಗೆಗಳಲ್ಲಿ ಮಾಡಿ ಅಂತ ಅವ್ರು ಹೇಳ್ತಾವ್ರೆ. ಮಳೆ ಬರ್ತದೆ, ಹಂಗಾಗಿ ಸರಿಯಾದ ಉಷ್ಣಾಂಶವನ್ನ ನಾವು ಮೇಂಟೈನ್ ಮಾಡ್ಬೇಕು. ಇಲ್ಲಾಂದ್ರೆ ಅವಕ್ಕೂ ರೋಗ ರುಜಿನಗಳು ಬಂದ್ಬಿಡ್ತದೆ. ಅದೇ ನಾಟಿ ಕೋಳಿ ಅಂದ್ರೆ ಎಲ್ಲ ತಡ್ಕೋತದೆ. ನಾವ್ ಈ ಎಲ್ಲ ಗಿರಿರಾಜ ಅದು ಇದು ಅಂತ ಸಾಕಿದ್ರೆ ಅದೇನಾಗುತ್ತೆ? ನಮ್ಗಾದ್ರೂ ಸ್ವೆಟರ್ ಗಿಟ್ರು ಅಂತ ಬನ್ನಿ ಏನೋ ಹಾಕತೀವಿ ಬಟ್ಟೆ ಕಂಬಳಿ. ಅದೇ ರಾಜಣ್ಣ ನಮ್ಮ ಮನ್ಲಿ ತಾತನ ಕಾಲದಂತೆ, ಅದು ಏನಾದ್ರು ಓದ್ಕೊಬಿಟ್ರೆ ಸೆಕೆನೆ ಬಂದ್ಬಿಡುತ್ತೆ ಕಪ್ಪ. ಕಮಲಕ್ಕ ಎದ್ಕೊಬಿಡ್ತಾಳ ಮೇಲೆ ಹೂ ಹಂಗದೇ ಅದು ಬೇವ್ರೆ ಬಂದ್ಬಿಡ್ತದೆ ಅಂತೀನಿ. ಮೈಯೇ ಬೇವ್ದೋಯ್ತದೆ, ಈ ಜ್ವರ ಬಂದ್ಬಿಟ್ಟು ನಡುಗ್ತಿರ್ತಾರಲ್ಲ, ಹಂಗೇನಾರ ಆಗ್ಬಿಟ್ರೆ ಬನ್ನಿ ನಮ್ಮ ಮನೆ ಹತ್ರಕ್ಕೆ. ಅಂದ್ರೆ ನಾವು ಜ್ವರದಲ್ಲಿ ಕಂಬಳಿ ಇಸ್ಕೊಂಬರಕ್ ಹೋಗ್ಬೇಕು, ಒತ್ಕ ಮಲಿಕೊಂಡ್ಬಿಟ್ರೆ ಮುಗಿತು ಜ್ವರ. ಜ್ವರ ಬಂದಾಗ ಕಂಬಳಿ ನೋಡ್ಕೊಂಡು ನಿಮ್ಮ ಮನೆ ತಕ್ಕ ಬೇಡ ಬಿಡಿ, ಡಾಕ್ಟರ್ ಹತ್ರಕ್ಕೆ ಹೋಗಿ. ನಮ್ದು ಫ್ರೀ ಕಪ್ಪ ಪುಕ್ಕಟೆ. ಈಗ ಕಂಬಳಿನ ಮಳೆ ಚೆನ್ನಾಗಿ ಬರ್ತೈತೆ, 2 ದಿನ ನೀರ್ಗಾಕು ತಾತನ ಕಾಲದ ತಾತ. ಅಯ್ಯೋಪ್ಪ ರಾಜಣ್ಣ ನಿಮ್ಮ ಅಪ್ಪನ ಕೇಳಿ ಹೇಳ್ತಾರೆ ಯಾವಾಗಲೂ ಕೆರೆ ಹತ್ರನೇ ಕುರಿಗಿರಿ ಮೇಯಿಸ್ಕೊಂಡು ಆ ಕೆರೆ ಬಹಳ ಇಷ್ಟವಂತೆ ಕೆರೆ ಕಂಡ್ರೆ ಯಾರ ಗಣ್ಣ ನಮ್ ತಾತನ್ಗೆ ಅವ್ರೇನೋ ಅವಾಗ ಕಂಬಳಿಯಲ್ಲಿ ಹೋಗಿತ್ತಿದ್ರು ಈಗ ಚೇಳ್ಮಣ್ಣಲ್ಲಿ ಹೋಗಿತ್ತಿದ್ರಂತೆ ನನ್ನ ಕೈಗೆ ಬಂದ್ಮೇಲೆ ಟ್ರಂಕ್ ಅಲ್ಲಿ ಹಾಕಿವ್ನಿ ಬೇಕಾದ್ರೆ ಜ್ವರ ಗಿರ ಬಂದ್ ನಡ್ಗ ಜ್ವರ ಬಂದ್ರೆ ಬನ್ನಿ ಅಂದೆ ತಗೇಕಿಲ್ಲ ಅದ ನಾನ್ ತಗೇಕಿಲ್ಲ ಅದ ಯಾಕೆಂದ್ರೆ ತಗದ್ ಬಿಟ್ರೆ ಆಮೇಲೆ ಹಳೇದಾಗ್ಬಿಟ್ರೆ ಹಂಗಲ್ಲ ಕಣ್ಣ ಬಿಸಿಲಿಗೆ ಹಾಕಿ ಹಾಕಿ ಇಡ್ಬೇಕು ಒಳಗಿಡಬಾರ್ದು ನಮ್ ತಾತಂದು ಅಂತ ನೆನಪಾಗಿ ಇಟ್ಕೊಂಡ್ರೆ ಅದು ಒಂದೇ ವಸ್ತು ಸರಿ ಕಣ್ಣ ಒಳಗಡೆ ಜಿರಳೆ ಸೇರ್ಕೊಂಡು ಇಕ್ಕೆ ಇಕ್ಕೆ ಎಲ್ಲ ಹಾಕ್ಬಿಟ್ಟಿರ್ತಾವೆ ಜಿರಳೆ ಟ್ರಂಕ್ ಹೋಯ್ತದೆ ಅದು ಹಂಗಾರ ಇವತ್ತೇ ನೋಡ್ತೀನಿ ಬಿಡು ಹಂಗ ಆಮೇಲೆ ನಂಗ್ ಜ್ವರ ಬರೋದು ಆಮೇಲೆ ಶಂಕರಣ್ಣ ಕಂಬಳಿ ತಂದ್ಕೊಟ್ಬಿಡೋದು ನೀವು ಓದ್ಕೊಂಡ್ರೆ ಬರೀ ಜಿರಳೆ ವಾಸನೆ ಕಣ್ಣ ಬೇಡ ಅದಕ್ಕೆ ಸ್ವಲ್ಪ ಎಲ್ಲ ಒಗೆದು ಅಪ್ಪ ನೀನ್ ಕಂಬಳಿ ಮಡಿಕ ಅದೇ ಬೇಡ ಒಟ್ಟೆಲ್ಲ ಜಾನುವಾರು ಏನೈತೆ ಅವಕ್ಕೋಸಿ ಉಷ್ಣಾಂಶ ಮಾಡೋದಕ್ಕೆ ಈ ಬಲ್ಪ್ಗಳು ಬರ್ತವೆ ಈ ಕೆಲವು ಕಡೆ ರಾಜಣ್ಣ ಈ ದೊಡ್ಡ ದೊಡ್ಡದು ಆಗ್ತಾರಲ್ಲ ಈ ನೂರು ಕಾಳಿನ ಬಲ್ಪ್ಗಳು ಹಾಕ್ತಾರೆ ಸ್ವಲ್ಪ ಹೊತ್ತು ಹಾಕ್ಬೇಕಾಯ್ತದೆ ಒಂದು ಉಷ್ಣಾಂಶ ಮೇಂಟೈನ್ ಆಗೋದಕ್ಕೆ ಅದೆಲ್ಲ ಮಾಡ್ಕೊಂಡ್ರೆ ಅವುಗಳ ಆರೋಗ್ಯ ಸರಿ ಇದ್ರೆ ಪ್ರಾಣಿಗಳಿಗೆಲ್ಲ ಆಗಲ್ಲ ಇಲ್ಲಿ ಬೆಳಕಿನ ಜೊತೆಗೆ ಉಷ್ಣಾಂಶ ಬರಬೇಕು ಮೊದಲು ಬಲ್ಪ್ ಗಳಂಗ್ ಬತ್ತಿದ್ದ ಅವಾಗ ಬಿಡ್ತಾರಲ್ಲ ನೋಡು ಎಲ್ಲ ಬೆವ್ರು ಕಿತ್ಕೊಂಡು ನೋಡಿನಿಕಪ್ಪ ಏನ ಭಾಷಣ ಮಾಡ್ತಿರ್ತಾರೆ ಬೆವ್ರು ಕಡಿತಿರ್ತಾರೆ ಹಂಗುವೆ ಹಿಂಗ್ ಒರ್ಸ್ಕೊ ಒರ್ಸ್ಕೊ ಮಾಡ್ತಾನೆ ಇರ್ತಾರೆ ಹಾಕ್ಬಿಟ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ಅಂತ ಅಂತದ್ ಆಗ್ತೀಯ ಅಂತದ್ ಬೇಡಕ್ಕಪ್ಪು ಆಮೇಲೆ ಕುರಿ ಮರಿ ಇದ್ದವಪ್ಪ ಆಮೇಲೆ ಏನಾದ್ರು ಹೆಚ್ಚಿಗೆ ಶಾಖ ಬಂದ್ಬಿಟ್ಟು ಹೇಳ್ತಾ ಇದ್ರೆ ರಾಜಣ್ಣ ಅಂತದೇ ಹಾಕ್ತೀನಿ ಅಂತ ಅದಕ್ಕೆ ನೋಡಿವ್ನಿ ಅಂದಿ ನಾನು ಅವನು ಹೇಳ್ತಾನೆ ಅರ್ಧ ಬೇಕು ಅಂತ ಸಾಯಿಲಿ ಅಂತ ಮಾಡ್ಬಿಡ್ತಾನ ಕೊಟ್ಬಿಡವ ಟಿಕೆಟ್ ಅಂದ್ಬಿಟ್ಟು ಇರ್ಲಿ ಬಿಡಪ್ಪ ಈಗ ಈ ಸಂದರ್ಭದಲ್ಲಿ ಕೆಲವೆಲ್ಲ ಜಾನುವಾರುಗಳಿಗೆ ಮಾಮೂಲಿ ನಾವು ಕೊಡೋ ಹಂಗೆ ಜಂತು ನಾಶಕ ಔಷಧಿ ಮತ್ತೆ ಕಾಲು ಬಾಯಿ ಬೇನೆ ಅಂತ ಹೇಳ್ತೀವಲ್ಲ ಅದಕ್ಕೆ ಬೇಕಾದ ಲಸಿಕೆ ಇದನ್ನು ಯಾವ್ದು ತಪ್ಪಿಸಬಾರ್ದು ಮಳೆ ಬತ್ತದೆ ಟೈಮ್ ಇಲ್ಲ ಅನ್ಕೊಂಡು ಯಾವ್ದನ್ನೇ ನಾವು ಮುಂದಕ್ಕೆ ಹಾಕೋಂಗಿಲ್ಲ ಚಪ್ಪೆ ರೋಗ ಲಸಿಕೆ ಹಾಕಿಸ್ಕೊಬಿಟ್ರೆ ಸಾಕಾಗಿಲ್ಲ ಅವಕ್ಕೂ ಹಾಕಿಸ್ಬೇಕು ಜಾನುವಾರುಗಳಿಗೆ ಹಾಡು ಕುರಿಗಳಿಗೆ ಅವುಗಳಿಗೊಂದು ರೋಗ ಬರ್ತದೆ ಇದು ಯಾವ್ದಪ್ಪ ವಸ್ತು ಇದು ಹೊಸದಲ್ಲ ಹಳೆ ರೋಗ ಅದಕ್ಕೆ ರೋಗ ನಿರೋಧಕ ಒಂದು ಲಸಿಕೆ ಹೇಳದ್ಮೇಲೆ ಗೊತ್ತಾದ್ದು ರೋಗದ ಹೆಸರು ಅವನಿಗೆ ನಮ್ ಬಾಯಿ ಉರುಳದಣ್ಣ ಅವನು ಸರಿ ರಾಜಣ್ಣ ಅದೇನೋ ನಿಮ್ಮ ಗೆಳೆಯ ಅದೇನೋ ಏ ಪಕ್ಕದೂರ್ ಅನ್ನಕಪ್ಪ ಸಿದ್ದಣ್ಣ ಹೊಲದಲ್ಲಿ ಅದೇನೋ 2 ಎಕರೆ ಹೊಲ ಇತ್ತು ನೀರಾವರಿ ಇರ್ಲಿಲ್ಲ ಮಳೆ ಬಿತ್ತು ಅನ್ಬಿಟ್ಟು ಉದ್ದ ಹಾಕ್ಬಿಟ್ಟವನೆ ಅದ್ ಎಂತದೋ ರೋಗ ಬಂದ್ಬಿಟ್ಟಿದ್ದ ಪೋಣಪ್ಪ ಹಳದಿ ರೋಗ ರೋಗ ಅದು ವೈರಸ್ ರೋಗ ಏನ್ ಹಳದಿ ಬಣ್ಣ ಇದ್ದಪ್ಪ ಬಣ್ಣದ ಎಲೆಗಳೆಲ್ಲ ಹಳದಿ ತಿರುಗ್ತಾ ಹೋಯ್ತವೆ ಯಾವ ರೋಗ ಸುಬಣ್ಣದು ಅದು ಹಳದಿ ನಂಜು ರೋಗ ಅಂತ ಅದು ವೈರಸ್ ಕಾಯಿಲೆ ಸರಿ ಕಪ್ಪ ಸರಿ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲೆಲ್ಲಿ ಬಂದದೆ ಮೊದಲು ನೋಡ್ಬೇಕು ಬಂದಿರೋ ಜಾಗದಲ್ಲಿ ಮೊದಲು ರಿಪೇರಿ ಮಾಡ್ಕೋಬೇಕು ಆಮೇಲೆ ಎಲ್ಲೆಲ್ಲಿ ಗಿಡಗಳ ತೊಂದರೆ ಆಗದೆ ಆ ಗಿಡಗಳನ್ನೆಲ್ಲ ಒಸಿ ಕಿತ್ತು ಬೇರೆ ಕಡೆ ಹೋಗಿ ದೂರ ಮಣ್ಣಿಗೆ ಹಾಕಕ್ ಹೋಗ್ಬಾರ್ದು ಯಾಕಂದ್ರೆ ಮಣ್ಣಲ್ಲಿ ಪುನಃ ವೈರಸ್ ಇರ್ತದೆ ಮಣ್ಣಲ್ಲಿ ಬೆರೆತ್ ಬಿಟ್ರೆ ಮುಗಿತದೆ ಸುಡೋದು ಒಳ್ಳೇದು ನಾನ್ ಅನ್ಕೊಂಡಿದ್ದಿ ಕಮಲವ್ವ ಈ ವೈರಸ್ ಒಂದ್ರ ಮೇಲೆ ಒಂದ್ ಬಂದ್ವಲ್ಲ ಈಗ ಅದೆಂತೆಂತವ ಬಂದ್ವಲ್ಲವ ಅದೆಂತದ್ದು ಕಪ್ಪದು ಅದೆಂತದ್ದು ಬಂತು ಶ್ರೀನಿಂದ್ರ ಅಂತ ಅದೆಂತದ್ದು ಹಳದಿದ್ ಬಂತು ಬೆಳಿದ್ ಬಂದ್ಬಿಡ್ತು ಈಗ ಅದೆಂತದ್ದು ಡೆಲ್ಟಾ ಪಲ್ಟಾ ಅಂತ ಅದೇನೇನೋ ಹೇಳ್ತಾರೆ ಕವ್ವ ನಾನ್ ನಮಗ್ ಮಾತ್ರ ಬರೋದು ಮನುಷ್ಯರಿಗೆ ಅನ್ಕೊಂಡಿದ್ದು ಈ ಗಿಡಕ್ಕೂ ಬಂದ್ಬಿಟ್ಟವ ಇದಕ್ಕೆಲ್ಲ ಮೊದ್ಲಿಂದಾನು ಇದೆ ಕಣ್ಣಣ್ಣ ಹೇಳ್ಕೊಳಕಿಲ್ಲ ಗಿಡ ಮತ್ತು ಜಾನುವಾರುಗಳು ಆದ್ರೂ ಪಾಪ ಅವಕ್ಕೂ ವೈರಸ್ ಪಾಪ ಏನಯ್ಯ ಅಯ್ಯೋ ಯೋಚನೆ ಮಾಡ್ಬೇಕಪ್ಪ ಇದ ವಿಷಯ ನಾವು ತಿರ್ಗಿದೆ ನೀನು ಎಲ್ಗಪ್ಪ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಹಂಗಾರ ಕೆಲಸ ಇದ್ರೆ ಹೋಗ್ಬಾರ್ದೋ ಕರ್ಕ ಹೋಗ್ಲಿಲ್ಲ ಅಂತ ಹೊಟ್ಟೆ ಮಾತಾಡೋದಿತ್ತು ಕಣವ ನಮ್ಮಟ್ಟಿಲಿ ಕೆಲಸ ಮುಗಿಸ್ಕೊಂತಾನೆ ಇನ್ನೊಬ್ರಟ್ಟಿ ಕೆಲ್ಸಕ್ಕೆ ಹೋಗ್ಬೇಕು ನಾವು ನಮ್ಮಟ್ಟಿ ಕೆಲಸನ ಹಂಗೆ ಮುಡಿದ್ಬಿಟ್ಟು ಇನ್ನೊಬ್ರಟ್ಟಿ ಕೆಲ್ಸಕ್ಕೆ ಹೋದ್ರೆ ಈಗ ಅದೇನ ಮನ್ಲಿ ಏನಾಗಿದ್ದು ಗೊತ್ತಿಲ್ಲ ಅಂದ್ರೆ ಅವರು ತನ್ನ ಜಮೀನಲ್ಲಿ ಕೆಲಸ ಇದ್ದಾಗ ಅವರೆಲ್ಲ ಬರ್ಲಿ ಅಂತ ಅರ್ಥ ನಾನು ಹಂಗುವೆ ಕರ್ದಿ ಇವನ್ನ ಎಷ್ಟು ದಿನ ಆದ್ದಪ್ಪ ಅಂದ, ಏನು ಒಂದು ಎರಡು ವಾರ ಆಗ್ಬೋದು ಅಂತ. ಎರಡು ವಾರದವರೆಗೂ ನಾನು ಮನೆ ಬಿಟ್ಬಿಟ್ಟು ಇರಕ್ಕಾದ್ಯನ, ನಾ ಬರಕ್ಕೆ ಲಕ್ಕನ ಹೋಗುವಂತ. ಹಂಗಾಗಿ ಸರಿ ಅಟ್ಟಿಲಿ ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ಇಷ್ಟು ದಿನ ಬರಕ್ಕಿಲ್ಲ ನಾನು, ಎರಡು ವಾರ ಗಂಟ ಬರಕ್ಕಿಲ್ಲ ಅಂತ ಹೇಳಿದ್ಬೇಕು. ಈಗ ಹೋಗುವ ಒಟ್ಟಿಗೆ ಮಾಡ್ತಾರ ನಿಂಗೆ ಮತ್ ಮಧ್ಯೆ ಫೋನ್ ಮಾಡ್ತಿದ್ದೆ. ಈಗ ಹದಿನೈದು ದಿನ ಆದ್ರೂ ಸುಮ್ನೆ ಆಯ್ತವ, ಬುಟ್ಟಾರವ ನಮ್ಮ ಹುಡ್ಕಾಡ್ಬಿಡ್ತಾರೆ, ಅದೆಲ್ಲೆಲ್ಲಿಗೋ ಕಂಪ್ಲೇಂಟ್ ಕೊಟ್ಬಿಡೋರು. ನಾ ಎಲ್ಲ ಹೇಳಿವಿನಿ, ಹೇಳ್ಬಿಟ್ಟು ಹೋಗಿದ್ದು ನಾನು. ಹೋಗಿ ನಾನು ಹೇಳದ್ ಹಿಂಗ್ ಹೋಗೋನೆ ಎದುರಿಸೋದ ಅಷ್ಟೇ. ಎದುರ್ಕೊಳ್ಳಿ ಏನಪ್ಪ, ಈಗ ನೀನು ಉದ್ದ ಹಾಕಿದ್ದೆ ಅಲ್ವಾ, ನಮ್ದಕ್ಕೇನು ಅಂತದೇನು ಹಳದಿ ಗಿಡದಿ ನೋಡಿದ್ರೆ ನೋಡಿದ್ರೆ ತಾನೆ. ಈಗ ಹಂಗೇನಾದ್ರು ಬಂದಿದ್ರೆ ನೀನು ಹೆಂಗೂ ಹೇಳವನೆ, ನಿಂಗಣ್ಣಂಗ ಏನ ಬೇಕಂತದೆ, ಡೈಮಿಥೋಯೇಟ್ 30 EC ಅದೊಂದು ಔಷಧಿ ತಗೊಳ್ಳಿ, 1.7 mL ಔಷಧಿನ ಒಂದು ಪ್ರತಿ ಲೀಟರ್ಗೆ ಆ ಪ್ರಮಾಣದಲ್ಲಿ ಸೇರಿಸ್ಬೇಕು. ಆಯ್ತಾ, ಸೇರಿಸ್ಬಿಟ್ಟು ಸಿಂಪರಣೆ ಮಾಡಿದ್ರೆ ಹತೋಟಿಗೆ ಬರ್ತದೆ. ಹತೋಟಿಗೆ ಹೆಂಗೆ ನಾವು ತಿಳ್ಕೊಬೇಕು, ಪೂರ್ಣವಾಗಿ ಏನಾದರೂ ಗಿಡ ತುತ್ತಾಗಿದ್ರೆ ಅಂತ ಗಿಡಗಳನ್ನ ಕೈಬಿಟ್ಟು ತೆಗೆದು ಮುಗಿತಾ ಇನ್ನು ಅರ್ಧಂಬರ್ಧ ಏನಾದ್ರು ಬಂದಿದ್ರೆ ಚೇತರಿಸ್ಕೊಳ್ತಾರೆ. ಬರ್ಸ್ಕೊಬಿಟ್ಟು ಹಂಗೆ ಸಾಯಂಕಾಲದ ಮೇಲೆ ತಿರ್ಗಡಕ್ ಹೋಯ್ತಿದೆಯಲ್ಲ, ಹೋದಾಗ ಸಿದ್ದಣ್ಣಂಗೆ ಹೇಳ್ಬಿಡು ಹಂಗೆ. ಅವನ್ ಅವನ್ ಜಮೀನಿಗೆ ಮೊದ್ಲು ಹೊಡ್ಕೊಳ್ಳಿ ಅಲ್ವಾ, ಸರಿ ಅವನ್ ಜಮೀನಿಗೆ ಮೊದ್ಲು ಹೊಡ್ಕೊಳ್ಳಿ. ದುಡ್ಡು ಕೊಡಕ್ಕಿಲ್ಲಕ್ಕನಪ್ಪ, ನಾವೇ ತಂದ್ ಬಿಡ್ಬೋದು ಬೇಕಾದ್ರೆ ದುಡ್ಡು ಹಾಕೋಣ ಕೈಯಿಂದ. ತಂದ್ಕೊಂಡು ಹೊಡ್ಕೊಳ್ಳಿ ಹೇಳ್ಬಿಡು ವಿಷಯ ಹಿಂಗೆ ಅಂತ. ಅಕಸ್ಮಾತ್ ಅವನು ಹೊಡಿದೆ, ಇಳುವರಿ ಚೆನ್ನಾಗಿ ಬರ್ದೇ ಇದ್ರೆ ಅದ್ ಯಾರಿಗಾಗದ್ ಲಾಸು? ಶಂಕರಣಿಂಗೆ ದುಡ್ಡು ಕೊಟ್ಟಿಲ್ವಾ? ಹಂಗೆ ಈಗ ಔಷಧ ದುಡ್ಡು ಕೊಟ್ಟಿದಾರಲ್ವಾ ಲಿಂಗಣ್ಣಂಗೆ, ನಮ್ ಶಂಕರಣ್ಣ ದುಡ್ಡು ವಾಪಸ್ ಬರ್ಬೇಕಾನೆ. ವಿಷಯ ಎಲ್ಲ ಮಾತಾಡ್ತಿರೋದು ಸಿದ್ದಣ್ಣನ ಈಗ ಏನು ಎಲ್ಲರಿಗೂ ಕೊಡಕ್ಕೆ ನಾನೇನು ಹಣಕಾಸನ್ನ ಇವನು ನಡೆಸ್ತಾ ಇದ್ದಾನ ನಾನು, ಅದೆಂತದ ಫೈನಾನ್ಸ್ ಅವೆಲ್ಲ. ಆಮೇಲೆ ಇನ್ನೊಂದ್ ನೋಡ್ಕೋಬೇಕು, ಅವ್ರು ವಾಪಸ್ ಕೊಡಕ್ ತಾಕತ್ ಇದ್ದದ ಇಲ್ವೋ ನೋಡ್ಕತಾನೆ. ಔಷಧಿ ಅದನ್ನೇ ಹೇಳ್ತಿರೋದು ಕಮಲಕ್ಕ. ಈಗ ನಾನೇನೋ ಸಿದ್ದಣ್ಣ ಹಿಂಗ ಆಗದೆ ಹೊಲ ಅಂದ್ಬಿಟ್ಟು ಏನೋ ತಂದ್ಬಿಡ್ಬೋದು ನಾನು, ಆದ್ರೆ ಎಲ್ಲ ಒಡೆದಾದ್ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಇದಾಗ್ಬಿಟ್ರೆ ನಾವು ಕೇಳಕ್ಕದ್ದ ದುಡ್ಡು ಅವನಾಗ ಅವ್ನು ತಿಳ್ಕೊ ಕೊಡ್ಬೇಕು ತಾನೆ, ಕೊಡಕ್ಕಿಲ್ಲ. ಅದಕ್ಕೆ ಅರ್ಧ ಬೇಸರ ಇಲ್ಲ, ಊರವ್ರಿಗೆಲ್ಲ ಬೇಕಾದ್ರೆ ತಂದ ಔಷಧಿ ಹೊಡಿತೀನಿ. ನಾನು ಹೇಳಿದ್ ಇನ್ನು ಊರವ್ರಿಗೆ ಅಂದ್ರೆ ಮನುಷ್ಯರು ಹೊಡೆದಾಗ ಹೊಡೆಯಕ್ಕಾದ ಸುಬ್ಬಣ್ಣ, ಇದ್ಯಾಕೆ ಸುಬ್ಬಣ್ಣ ಹೇಳಿದಂಗೆ ಮತ್ತೆ ಜಮೀನ್ಗಳಲ್ಲಿ ಕಾಯಿಲೆ ಗಿಲೆ ಬರ್ತದಲ್ಲವ, ಈ ತರ ಏನಾದ್ರು ವೈರಸ್ ಅವು ಇವು ಆಗಿ ಬಂದಾಗ ಬೇಕಾರೆ ನಮ್ಗೆ ಕೃಷಿ ಇಲಾಖೆಯವರು ಪರಿಚಯ ಆಗವ್ರೆ ತಂದು ಬೇಕಾರೆ ನಾ ಇದ್ ಕೊಡ್ತೀನಿ ಈಸ್ಕತಾರೆ, ಉಪಯೋಗಿಸ್ಕೊಂಡ್ಮೇಲೆ ನಾನ್ಯಾರ ಅವ್ರ್ಯಾರ. ಅಯ್ಯೋ ಹಂಗಾರ ಕಷ್ಟ. ನಾನು ನೋಡ್ಬಿಟ್ಟು ಒಂದ್ ಮೂರ್ನಾಲ್ಕು ಜನ ನೋಡ್ದಿ ಇದ್ ಯಾಕೋ ಸರಿಯಾಗಿಲ್ಲ, ಅವ್ರಾಗ ಅವ್ರು ತಿಳ್ಕ ಕೊಡ್ಬೇಕು, ಕಷ್ಟದಲ್ಲಿ ಕೊಟ್ಟಾಗ ವಾಪಸ್ ಕೊಡ್ಬೇಕಾದ್ರೆ ತಿಳ್ಕ ಕೊಡ್ಬೇಕಲ್ವ. ಈಗ ವಿಷಯ ಹೇಳ್ಬಿಡೋಣ, ಹಿಂಗೈತೆ ಔಷಧಿ ಓಡಿ ಅಂತ. ಆಮೇಲೆ ಅವನ್ ಇಷ್ಟ ಸುಬಣ್ಣ, ನನಗದೊಂದು ಚೀಟಿಲಿ ಬರ್ಕೊಟ್ಬಿಡಪ್ಪ, ಚೀಟಿನ ಕೊಡ್ತೀನಿ ತಗೋ. ಈಗ ನೀನ್ ಇಲ್ಲದೆ ಇರುವಾಗ ಬೇಕಾದಷ್ಟು ಒಳ್ಳೊಳ್ಳೆ ವಿಚಾರಗಳು ಬಂದು, ಒಂದ್ 5 ವಾರ ತೋಟಗಾರಿಕೆ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳವೆ, ಈಗಿರೋ ಜಮೀನಿನ ಹೆಂಗೆ ಉತ್ತಮ ಮಾಡ್ಕೋಬಹುದು, ಹೊಸ ಬೆಳೆ ಹಾಕೋಂಗಿದ್ರೆ ಹೆಂಗ್ ಹಾಕೋಬೇಕು, ಹನಿ ನೀರಾವರಿ ಏನಾದ್ರು ನಾವು ನೀರಿನ ಗಮನದಲ್ಲಿ ಇಟ್ಕೊಂಡು ಮಾಡೋಂಗಿದ್ರೆ ಹೆಂಗ್ ಮಾಡ್ಕೋಬೇಕು ಅಂತ. ಆಮೇಲೆ ನಿಮ್ ಸ್ನೇಹಿತರು ಯಾರೋ ಒಬ್ರು ಅಡಕೆ ಹಾಕ್ಬೇಕು ಅಂತ ಇದ್ರಂತೆ ರಾಜಣ್ಣ ಹೇಳ್ದ. ಕಮಲಕ್ಕನ ತೋಟದಲ್ಲಿ ಯೋಚನೆ ಇಲ್ಲ, ಅವ್ರಿಗೆ ಸಾಕಷ್ಟು ನೀರೈತೆ, ಮಳೆ ಬರ್ಲಿ ಮಳೆ ಬರೋದ್ ತಡ ಆದ್ರೂ ಹಸಿ ತಡ್ಕೋತದೆ. ಸರಿ ಸರಿ, ಅಲ್ಲಿ ನೀರಿಂದ ಹಸಿ ಗಮನಿಸ್ಕೋಬೇಕು ಹೇಳ್ತಿದ್ರಲ್ಲವ ಕಮಲಕ್ಕ. 4 ವರ್ಷಕ್ಕೊಂದ್ಸಲ ಈ ವಾರ್ಷಿಕ ಮಳೆಯಲ್ಲಿ ಅದು ಕಡಿಮೆ ಆಯ್ತದೆ, 4 ವರ್ಷಕ್ಕೊಂದ್ಸರಿ ಹಂಗಾಯ್ತದೆ. ನಿಮ್ ಬೆಳೆ ಏನಾದ್ರೂ ಬೆಳವಣಿಗೆ ಹಂತದಲ್ಲಿ ಆ ಹಂಗಾಮ್ನಲ್ಲಿ ಈ ರೀತಿ ಒಂದು ತೊಂದರೆ ಸಿಕ್ಕಾಕೊಂಡ್ರೆ ತೋಟದ ನಿರ್ವಹಣೆ ಹೊಸಿ ಕಷ್ಟ ಆಗ್ತದೆ, ಇದೆಲ್ಲ ಗಮನಿಸ್ಬೇಕು. ಬೇಡ ನಮ್ಮಲ್ಲಿ ಕೊಳವೆ ಬಾವಿನಲ್ಲೇ ಸಾಕಷ್ಟು ನೀರು ಬರ್ತದೆ ಅಂದ್ರೆ ಇದ್ರ ಅಗತ್ಯ ಇಲ್ಲ, ಅದ್ರ ಅಗತ್ಯ ಇಲ್ಲ, ಆಗ ಮಾಡ್ಕೋಬಹುದು. ಅದು ಕಡಿಮೆ ಇದೆ ಎನ್ನುವಾಗ ಇರೋ ಬೆಳೆ ಜೊತೆ ಇನ್ನೊಂದಿಷ್ಟು ಬೆಳೆಗಳನ್ನ ಹಾಕೊಂಡು ಇದಕ್ಕೂ ನೀರು ಅಟಕದೆ ಅದಕ್ಕೂ ನೀರು ಅಟಕದೆ ತೊಂದರೆ ಆಯ್ತದೆ ಅಂತ ಅವ್ರು ಹೇಳ್ತಾ ಇದ್ರು. ಅತಿಯಾಸೆ ಇಟ್ಕೋಬಾರ್ದು ರಾಜಣ್ಣ ಹೇಳ್ದ, ನಿಮ್ ನೆಂಟ್ರನ್ನ ಯಾರ ಪರಿಚಯದವರು ಹಾಕ್ತಾವ್ರೆ ಅಂತ, ನೀರಿನ ಹಸಿ ಎಷ್ಟು ಬಂದದೆ ಏನು, ಈ ಒಂದು ಬೆಳೆಗಳನ್ನ ಹೆಚ್ಚಿಗೆ ಹಾಕುದ್ರು ತಡೀತದ ಅಂತ ವಿಚಾರಿಸ್ಕೋಬೇಕು ಅಷ್ಟೇ ವಿಚಾರಿಸ್ಕೋಬೇಕು. ಈಗ ಏನು ನೋಡವಾ, ನಮ್ಮ ಊರಲ್ಲಿ ಟೊಮೊಟೊ ಹಣ್ಣ ರೋಡ್ ಸೈಡ್ ಗೆ ಎಷ್ಟು ಸುರಿದವ ನಾವು, ಏನು ಬೆಲೆ ಸಿಕ್ಲಿಲ್ವಲ್ಲವ, ಅದೇ ಎಲ್ಲ ಒಟ್ಟೊಟ್ಟಿಗೆ ಟೊಮೊಟೊ ಹಾಕ್ಬಿಟ್ಟಂಗೆ. ಈಗ ರೈತರಿಗೆಲ್ಲ ಬುದ್ಧಿ ಬಂತು, ನಮ್ಮ ಊರವ್ರಿಗೆಲ್ಲ ಅಕ್ಕಪಕ್ಕದಲ್ಲಿ ನಾವು ನೋಡಿವ್ನಿ, ಈಗ ಎಲ್ಲ ವಿಚಾರ ತಿಳ್ಕೊಂಡು ಹಾಕರಂತ. ಈಗ ಒಂದೇ ಸರಿ ಹಾಕ್ಬಿಡಾರಲ್ಲ, ಹಂಗಲ್ಲ, ಈಗ ಯಾವ್ಯಾವ ಸೀಸನ್ ಗೆ ಯಾವ್ಯಾವ್ದು ಹಾಕ್ಬೇಕು ಅದನ್ನ ಹಾಕೊಂಡಾರಂತ. ಈಗ ಅದೊಂದು ಒಳ್ಳೆ ವಿಚಾರ. ಈಗ ಇನ್ ಕೆಲವ್ರು ಅವ್ರೇ ಅವ್ರೇನ್ ಮಾಡ್ತಾರೆ, ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ತರಕಾರಿ ಬೆಳೆಗೆ ಮೈಸೂರಲ್ಲದೆ ಬೇರೆ ಯಾವ ಯಾವ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಬೇಡಿಕೆ ಐತೆ ಅಂತ ಅದನ್ನ ಇಟ್ಕೊಂಡು ಅವ್ರ ವಸಿ ಯೋಚನೆ ಮಾಡ್ತಾರೆ. ಟೊಮೆಟೊ ಬೆಳೆಗೆ ಈ ತಿಂಗಳಲ್ಲಿ ಬೆಳೆದ್ರೆ ಇಷ್ಟು ಬೇಡಿಕೆ ಐತೆ ಅಂತ, ಇಂಥ ಕಡೆ ಇಂಥ ಜಾಗದಲ್ಲಿ ಅಥವಾ ಇಂಥ ರಾಜ್ಯದಲ್ಲಿ ಇಂಥ ಜಿಲ್ಲೆಯಲ್ಲಿ ಅಲ್ವಾ. ಇದು ಮೊದಲನೇ ಅಂಶ ಆಯ್ತಾ, ಮೊದಲು ಬೇಡಿಕೆ ತಿಳ್ಕೊಳ್ಳೋದು, ಆಮೇಲೆ ಆ ಬೇಡಿಕೆ ಪೂರೈಕೆ ಆಗೋದಕ್ಕೆ ನಮ್ ತಾಲೂಕ್ನಲ್ಲಿ ಅಥವಾ ನಮ್ ಊರಲ್ಲಿ ಎಷ್ಟು ಜನ ಟೊಮೆಟೊ ಬೆಳೀತಾವ್ರೆ, ಸುಮಾರು ಜನ ಬೆಳೀತಾವ್ರೆ ಅಂತ ಇಟ್ಕೋ. ನೀನ್ ಅದ್ರ ತಂಟೆಗೆ ಹೋಗ್ಬಾರ್ದು, ಬೇರೆ ಬೆಳೆ ಯೋಚನೆ ಮಾಡ್ಬೇಕು. ಒಂದು ಹಂಗಾಮ್ನಲ್ಲಿ ಯಾವ ಹಂಗಾಮ್ನಲ್ಲಿ ಯಾವ ಬೆಳೆ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ನೋಡ್ಬೇಕು. ಅದು ಬೆಳೆ ಬೆಳೆಯೋದಾಯ್ತು, ಮಾರೋ ಅಂತ ವಿಷಯಕ್ಕೆ ಬಂದಾಗ ಎಲ್ಲಿ ಮಾರುಕಟ್ಟೆ ಸಿಗ್ತದೆ. ಈಗ ಅವನೊಬ್ಬ ಬೆಳೀತಾ ಇದ್ದ, ನೀನು ಅವನು ಇವತ್ತು ಹಾಕಿದಾನೆ, ನೀ ನಾಳೆ ಹೋಗ್ಬಿಟ್ಟು ಬಿತ್ತನೆ ಮಾಡ್ಬಿಟ್ರೆ ಹೆಚ್ಚು ಕಡಿಮೆ ಇಬ್ಬರದು ಬೆಳೆ ಒಟ್ಟಿಗೆ ಬರ್ತದೆ. ಆಗೇನ್ ಮಾಡ್ಬೇಕು, ನೀನು ಹಸಿ ತಡಿಬೇಕು, ಒಂದ್ ತಿಂಗ್ಳು ಬಿಟ್ಟು ನೀನ್ ಹಾಕ್ಬೇಕು. ಅಷ್ಟೊತ್ತಿಗೆ ಅವನೇನ್ ಬೆಳೆ ಬೆಳೆದಿದ್ದಾನೆ ಮಾರಾಟ ಆಗಿರ್ತದೆ, ಆಮೇಲೆ ಮುಗಿಲಿಕ್ಕೆ ಬರ್ತದೆ, ನಿಂದು ಆಗ ಶುರುವಾಯ್ತು. ಹಂಗ್ ಮಾಡ್ಕೋಬೇಕಣ್ಣವ. ಇವ್ರು ಸಕ್ಕರೆ ಫ್ಯಾಕ್ಟರಿ ಬಂದಿರಲ್ವಾ, ಮನೆ ಊರ್ ಬಂದಿದ್ರಾ? ಬಂದಿದ್ರು, ನಾನು ಇರ್ಲಿಲ್ಲ ಮನೆಯಲ್ಲಿ. ಮತ್ತೆ ಯಾರು ಹೇಳಿದ್ರು? ನನಗೆ ಸಿಕ್ಕಿದ್ರು ಅವರು. ಹೋಗಿದ್ದ ಊರಿಗೆ ಕಾಣ್ಲಿಲ್ವಲ್ಲಪ್ಪ ನಿನ್ನ ಅಂತಂದ್ರು. ಹಿಂಗೆ ಹಿಂಗ್ ಹೊಂಟೋಗಿದ್ದೆ ಊರಿಗೆ ಅಂದ್ಬಿಟ್ಟು ಹೇಳ್ದೆ. ಅವರು ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಹೊಡಿಯಕ್ಕೆ ಅದೇನೇನು ಹೆಸರೆಲ್ಲ ತಗೋಯ್ತವ್ರೆ ಈಗಲೇ. ಹೌದಾ? ರಿಜಿಸ್ಟರ್ ಮಾಡ್ಬಿಟ್ರಂತೆ. ಅವ್ರು ಆ ಕಬ್ ಬೆಳೆದ್ಬಿಟ್ಟು ಅವ್ರ ಫ್ಯಾಕ್ಟ್ರಿಗೆ ಕೊಡ್ಬೇಕಂಗೆ, ಆತರ ಲೆಕ್ಕಾಚಾರ ಅವರು. ಅದಕ್ಕೆ ಬಂದಿದ್ರು ಒಂದಿಬ್ರು, ಒಂದ್ ಬ್ಯಾಗ ಏರ್ಕೊಂಡು ಬಂದು ಎಲ್ಲ ವಿಚಾರಿಸ್ತಾ ಇದ್ರು, ಯಾರ್ದು ಈ ಜಮೀನು, ಅದ್ಯಾವ್ದು, ಅದ್ ಎಷ್ಟ್ ಬಂದು ಎಷ್ಟ್ ಎಕರೆ ಬಂದದು ಏನು ಅಂದ್ಬಿಟ್ಟು ಎಲ್ಲ ಕೇಳ್ತಿದ್ರು. ರಾಜಣ್ಣ ಹೇಳಿದ್ ನಿಜ ಬಿಡಪ್ಪ. ಏನಣ್ಣ ನಿನ್ ತಲೆ ಯಾಕೆ ಕೂದ್ಲು ಯಾಕೆ ಕಡಿಮೆ ಆಯ್ತು ನೋಡಪ್ಪಾಯ್ತು ಅಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣ. ಅದೇ ಕಾರಣ ಈ ಬೋರ್ವೆಲ್ ನೀರ್ ಒಸಿ ಇದಕ್ಕಪ್ಪ ನನ್ಗ ಕೂದ್ಲಿಗೆ ಬೆಳೆಯಕ್ಕಿಲ್ಲ. ಮೊದ್ಲು ಹೆಂಗಿತ್ತು ಗೊತ್ತಣ್ಣ, ಪೊದೆ ಇದಂಗಿತ್ತು ಕಾರಣ. ನಾನು ಎಲ್ಲ ಹಂಗನ್ನರು ಮೊದ್ಲು ಹೋಗಿ ಏರ್ ಕಟಿಂಗ್ ಮಾಡಿಸಪ್ಪ, ಇದೇನು ಉಳ ಕುರಿಗೆ ಬೆಳ್ಕೊಂಡಂಗ್ ಬೆಳ್ಕೊಂಡದಲ್ಲ ಅನ್ನೋರು. ಈಗ ಹುಡುಕ್ಬೇಕು ಕೂದ್ಲಂಗ ಆಗದೆ. ಸುಬ್ಬಣ್ಣನ್ ಬೇರೆ ನೀರ್ ಹಾಕದಾನೆ ನಮ್ಮೂರ್ಲಿ, ಅವನ್ಗು ಅದೇ ನೀರ್ ತಂದ್ ಸಿಕ್ಕದು. ಏನೋ ಅವ್ರದ್ದು ಬೋರ್ ಬೇರೆ ಅಲ್ಲ, ಬೇರೆ ತಾನೇ ಬೋರ್ ಹಂಗೆ ಹಂಗೆ. ಅದು ಅದು ಮುಖ್ಯವಾದ ಕಾರಣ. ಅರ್ಧ ಇವನ್ ಬಗ್ಗೆ ಯೋಚನೆ ಮಾಡಿ ಮಾಡಿನ ಈ ತರ ಇವನ್ ಬಗ್ಗೆ ಮೆಚ್ಚಿನ ಈ ಮಾತ್ ಕೇಳಿದ್ರೆ. ಇನ್ನೇನ್ ಕಮಲವಾ, ಏನಾನು ಇಷ್ಟು ದಿವಸಕ್ಕೆ ಇವತ್ ನೋಡಪ್ಪ, ಈಗ ಅಂತೂ ವಾಪಸ್ ಬಂದಿಲ್ಲ ಅಲ್ಲ ಕಣಪ್ಪ. ಈ ಮಳೆಗಾಲ ಈ ಮಳೆಗಾಲ ಮುಗಿಯೋ ತನಕ ಎರಡು ವಿಚಾರ ಜ್ಞಾಪಕ ಇಟ್ಕೋ. ಒಂದು, ಊರ್ ಬಿಡಕ್ ಹೋಗ್ಬೇಡ, ಊರ್ ಬಿಟ್ಟು ಅಲ್ಲಿ ಇಲ್ಲಿ ಅಲಿಬೇಡ. ಇನ್ನೊಂದು, ಯಾವ್ದೇ ಕಾರಣಕ್ಕೂ ನಾನು ಛತ್ರಿ ತಂಟೆಗೆ ಬರ್ಬೇಡ. ರಾಜಣ್ಣ ಈಸ್ಕೊಬಿಟ್ಟು ಕೊಟ್ಟನು ಹೊಸ ತಗೊಂಡ್ರೆ ಈಗ ನೀನ್ ಎರಡು ಛತ್ರಿ ಕಿತ್ಕೊಂಡಿರೋದ್ರಿಂದ ನಿನ್ ಮರ್ಯಾದೆ ಜೊತೆಗೆ ನನ್ ಮರ್ಯಾದೆನು ಕಳಿತಾನೆ ಸುಬ್ಬಣ್ಣ. ಒಂದ್ ಛತ್ರಿ ಅಣ್ಣ, ನೀ ಏನನ್ನ ಹೇಳ್ದೆ, ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಅಂಗಡಿ ತೆಗೆದ್ಮೇಲೆ ಛತ್ರಿ ತಂದ್ಕೊಡ್ತೀನಿ ಕಮಲಕ್ಕ, ನಿನಗೂ ಛತ್ರಿ ತಂದ್ಕೊಡ್ತೀನಿ ಅಂದೆ. ಎಲ್ಲಿ ಕಮಲಕ್ಕ, ಈಗ ಒಂದ್ ಐದ್ ನಿಮಿಷ ಹಿಂದೆ ಇವನ್ ಏನ್ ಹೇಳ್ದ? ನನ್ಗೇನಿಲ್ಲಪ್ಪ, ಊರವರೆಲ್ಲ ಬೇಕಾದವ್ರೇನೆ, ಅವರ ಹೊಲಗಳಲ್ಲಿ ಏನಾದ್ರು ಬೆಳೆ ಬಂದಿದ್ರೆ ನಾನೇ ಕೈಯಾರೆ ಹೋಗಿ ಔಷಧಿ ಹೊಡಿಸ್ಬಿಡ್ತಿದ್ದೆ ಅಂತ. ಏನು ಬೇಡ, ಮಳೆಗಾಲ ಶುರುವಾಗದೆ, ನಾಳೆ ಛತ್ರಿ ಕೊಡಿಸ್ಬೇಕಷ್ಟು. ಮಳೆಗಾಲ ಶುರುವಾಗದೆ ಆಯ್ತಾ, ಊರವ್ರಿಗೆಲ್ಲ ಒಟ್ಟಿನಲ್ಲಿ ನೀನು ಸಿಂಪರಣೆ ಮಾಡಕ್ ತಯಾರಾಗಿದ್ಯಾ ಬೆಳೆಗಳಿಗೆ? ಬೆಳೆಗಳಿಗೆ ಆಯ್ತಾ, ಸಿಂಪರಣೆ ಹತ್ತಾಗ ಬಿಡು, ಅವ್ರು ಮಾಡ್ಕೋತಾರೆ, ಅವ್ರು ಏನ್ ಬೆಳೆ ಬೆಳೆದವ್ರೆ ಅವ್ರಿಗೆ ಗೊತ್ತದೆ. ಸರಿ ಕಪ್ಪ, ನೀನು ಮನೆಗೆ ಬಂದ ನಂಗೆ ಒಂದು ಹೊಸ ಛತ್ರಿ ತಂದ್ಕೊಟ್ಬಿಡು. ಮಳೆಗಾಲ ಪೂರ್ತಿ ನಿನ್ನ ಹೆಸರು ಹೇಳ್ಕೊಂಡು ಓಡಾಡ್ತಾರೆ. ಕೆಲಸ ಮಾಡು ಸುಬ್ಬಣ್ಣ, ಈಗ ಹಳೆ ಛತ್ರಿಯ ಕೊಡ್ಬೇಕಾಗಿತ್ತು ನಾನು, ನೀನೇ ತಗೋಬಿಟ್ಟಿದ್ಯಾ ಹೊಸ್ತ, ಈಗ ಹಳೆದೇನ್ ಕೇಳಕ್ ಹೋಗ್ಬೇಡ, ಅದನ್ನ ಏನೋ ಹೊಲಸಿಗೆ ಒಂದು ತೂತಾಗದಲ್ಲ ಅದಕ್ಕೆ ಅದೇ ಬಟ್ಟೆ ಹಾಕ್ಬಿಟ್ಟು ಹೊಲಿತಾರೆ ಅಲ್ಲಿ, ಹೊಲಸ್ಬಿಟ್ಟು ರಾಜಣ್ಣ ಕೊಟ್ಬಿಡ್ತೀನಿ. ಅದ ಈ ಕಮಲ ಕಮಲಕ್ಕನಿಗೆ ದುಡ್ಡು ಇಸ್ಕೊಬಿಟ್ಟು ಒಂದು ಕೊಡ್ಸ್ಬಿಡ್ತೀನಿ. ಹೇಳಿದ್ದು ಅವತ್ತೇ ಹೇಳಿಲ್ವಾ ಸುಬ್ಬಣ್ಣ ತಂದ್ಕೊಡ್ತೀನಿ, ನೀ ದುಡ್ಡು ಕೊಡು ನಿಂಗ್ ತಂದ್ಕೊಡ್ತೀನಿ ಅಂತ. ತಂದ್ಕೊಡಕ್ ನೀನೇ ಈಗ ಒಂದ್ ಕೆಲಸ ಮಾಡ್ತೀನಿ ಬಿಡವ, ನಿನ್ಗೊಂದು ನನಗೊಂದು, ಈಗ ಹಂಗಾರೆ ಏನ ಸ್ಪೆಷಲ್ ನನ್ಗೆ ಅಂತದ ತೂತಾಗಿರೋದನ್ನ ಹೊಲಸ್ಬಿಟ್ಟು ಕೊಟ್ಟನಂತೆ ನಿನ್ ಚೇತರಿಗೆ ತೂತಾಗಿರೋದು. ನಾನು ಈಗ ಔಷಧಿ ಹೊಡಿಬೇಕಲ್ಲ, ಈಗ ಅವ್ನ ಅವ್ನ ಇದಕ್ಕೂ ಹೊಡಿಬೇಕಲ್ಲ ಔಷಧಿಯ, ನೀರ ಜಾಸ್ತಿ ಬೆರೆಸ್ಬಿಟ್ಟು ಹೊಡಿತೀನಿ. ಜಮೀನ್ ಕೊಡ್ಕೊಂಡಾದ್ಮೇಲೆ ಉಳಿದಿರ್ತದಲ್ಲ ಅದೇನೋ ಮಾಡುವಂತೆ ನಿನಗೂ ಹೊಸ್ಬೇಕೇನಪ್ಪ ಚೇತ್ರಿ, ನೋಡೋಣ ಆಮೇಲಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನೋಡಿ ನಿನ್ನ ಮೂರ್ ಮಡಗವನೆ ಪಾಪ, ಅವನು ನನಗೂ ತಂದು ಕೊಟ್ಟ ಹೊಸ ಏನು ಆಸೆ ಅವನ. ನಾವೇ ಆಯ್ತು, ನಿನಗೊಂದು ಹೋಗಿ ಆಯ್ತು ಕಡೆಗೆ ಹೇಳಕ್ಕೇನು ಬಾಯಿ ಆಶ್ವಾಸನೆ ಕೊಡೋಣ. ಈಗ ಏನವ ಚಳಿ ಏನ ಈ ಹವಾಮಾನ ಹಿಂಗ ಆಗ್ಬಿಟ್ಟದಲ್ಲ. ಅಲ್ಲ ಕಣ್ಣ, ನೀ ಅವತ್ತಿಂದ ಬರ್ಲಿಲ್ಲ. ಅದೇನೋ ನೋಡಿ, ಅದೇನ ತುಂತುರು ಮಳೆ ಬರ್ತದೆ, ಗುಡುಗು ಸಿಡ್ಡಿಲ್ವಂತೆ, ಬರೀ ಹಿಂಗೆ ತುಂತುರು ಮಳೆ ಆಮೇಲೆ ಮೋಡ ಕವಿದ ವಾತಾವರಣ ಈ ತರ ಇರ್ತದೆ. ಆದ್ರಿಂದ ಎಲ್ರು ಎಚ್ಚರಿಕೆಯಿಂದ ಇರಿ, ಛತ್ರಿ ಮಡಿಕೊಂಡು ಓಡಾಡಿ ಹಂಗೆ. ಸರಿ, ಸಂಕ್ರಾಪ ಕೊಟ್ಟು ಛತ್ರಿ ಮಡಿಕೊಂಡು ಓಡಾಡಿ. ಸದ್ಯ ನಾನು ಹೆಸರು ಹಾಕ್ಸಕ್ಕಿಲ್ಲ ಅದ್ರಲ್ಲಿ, ಯಾಕೆ ಕೊಡುಗೆ ಚಂಕ್ರಣ್ಣ ಅವನೇ ಹಾಕ್ಸ್ಕೊಳಲ್ಲ ಅಂತ ಹೇಳ್ತಾನೆ. ಯಾಕೇಳು ತಂದ್ಕೊಡ ಛತ್ರಿ ಹಂಗಿರ್ತದೆ, ಯಾಕೆ ಎರಡು ದಿನ ಒಂದ್ಸಲ ಬರ್ರಂತ ಗಾಳಿ ಬಂದ್ರೆ ಯಾರಪ್ಪ ಕೊಟ್ಟಿದ್ದು ಅಂತ ಊರವರೆಲ್ಲ ಬೈತಾರಲ್ಲ. ಛತ್ರಿ ಮೇಲೆ ಹೆಸರು ಕೊಡುಗೆ, ಈಗ ಯಾರದಪ್ಪ ಛತ್ರಿ ಶಂಕರಪ್ಪ ಛತ್ರಿ ಶಂಕರ ಸುಬ್ಬಣ್ಣಂಗ್ ಛತ್ರಿ ತಂದು ಕೊಟ್ಬಿಟ್ಟಿದ್ರಿ, ಇದೆಲ್ಲ ಬೈಕಿತ್ತು ಬಿಡಣ್ಣ. ನಮ್ಮ ಊರವರು ನಾವೆಲ್ಲ ಹೋಗ್ಲಿ ಬಿಡಣ್ಣ, ಈ ತಂದ್ಕೊಡಲ್ಲ ಅದಾಗಲ್ಲ ಬಿಡು. ಕಮಲಕ್ಕ ಹಳೆ ಪಳ್ಳೆದು ಏನೆಲ್ಲ ಉಳಿದಿತ್ತು ಇವನ ಅಕೌಂಟ್ ಅಲ್ಲಿ ಅದೆಲ್ಲ ಇವನ್ ವಸೂಲಿ ಮಾಡದ ಹೋಗಕ್ಕಿಲ್ಲ. ನಿನ್ನ ಹೆಸರು ಹೇಳ್ಕೊಂಡು ಕಳಣ ಅಡಿಗೆ ಮಾಡಿ ಮಾಡಿ ಎಲ್ಲ ಕಲ್ಗಚ್ಚ ಅದ್ ಬಿಟ್ಬಿಡವ. ಈಗ ಈಗ ಈಗ ಕುರುಕಲ್ ತಿಂಡಿ ಕೇಳ್ತದೆ ಬಾ, ನಾಲ್ಗೆ ಕಲ್ಲು ಮಸ ಮಸ ಅಂತವೆ. ಆ ಕುರುಕಲ್ ತಿಂಡಿ ಏನಾದ್ರು ಚಕ್ಲಿ ಮುರುಕು ಮಾಡಿದೆ ಅಂತವೇನಾದ್ರೂ ಮಾಡಿದ್ರೆ ನಮ್ಮಿಬ್ರಿಗೆ ಕೊಡೋ ಅಷ್ಟೇ ಕೊಡು. ಏನೋ ಅಪರೂಪಕ್ಕೆ ಬಂದವನೇ ಕಷಾಯಿಟ್ಕೊ ಬಂದಿದ ನೋಡು ಬೆಣ್ಣೆ ಮುರುಕು ಕೊಡ್ಬಳೆ. ಯೋ ಈ ಚಳಿ ಬರ್ತಾರಲ್ಲ ಹಂಗ ಬಂದವನೇ, ಏನೋ ಮಾಡ್ಕೋಬೋ. ಆಯ್ತು ಕುಂತಿರಣ್ಣ ಬಂದೆ. ಉಳ್ಳಿ ಕಾಳು ಉರ್ದಿಯವ ಬೇಕೆ? ಅಲ್ಲ ಇವು ಎಲ್ಲಾನು ಒಂದೇ ಜೊತೆ ಕೇಳಕ್ ಆಗಕ್ಕಿಲ್ಲ. ಬೇಡ, ಇವತ್ತು ಬೆಣ್ಣೆ ಮುರ್ಕ ತಿನ್ನು, ಆಮೇಲೆ ಬತ್ತಿಲ್ಲ ಮತ್ತೆ ಅವಾಗ ಕೊಟ್ಟೆ. ಎಲ್ಲಾನು ಒಟ್ಟಿಗೆ ತಿನ್ನಿ, ಹಿಂದಿ ಆಮೇಲೆ ಹಿಂದೆ ಮುಂದೆ ಶುರು ಹೋಗೈತದೆ. ಹುಷಾರಾಗಿರುವ ಸಿ ಸರಿ ನೋಡವ ಇವ ಹೆಂಗೆ ಅಂದ್ರೆ ಈ ಕಡೆ ಕೊಡೋ ತರನು ಮಾತಾಡ್ತಾನೆ, ಈ ಕಡೆ ಕಿತ್ಕೋ ತರನು ತಮಾಷೆ ಹೇಳ್ತಾನವ. ಮಳೆಗಾಲ ಬೇರೆ, ಈಗ ತಿಂಡಿನ ಹಿಂದೆ ಮುಂದೆ ತಿಂದ್ರೆ ಹಿಂದೆ ಮುಂದೆ ಶುರು ಆಗಿಲ್ಲ. ನನ್ ಜೊತೆಗೆ ಇವನು ತಿಂತಾನಲ್ಲ, ಇವನ್ಗೆ ನಂಗೆ ಆಗಕ್ಕಿಲ್ವಾ? ಅಲ್ಲ ನಿಂಗ್ ವಸಿ ಜಾಸ್ತಿ ಕೊಡ್ತೀನಲ್ಲ ಈ ಕೊಲಗೆ ಕೊಟ್ಬಿಡೋ. ಆಯ್ತು ಬಿಡೋಣ, ಇವ ಬಾಯಿ ಸರಿ ಇಲ್ಲ ಇವನು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 8272973310 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಜುಲೈ 28ರಂದು ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8272973310. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30ರಂದು ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8272973316 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಂದಿಗೆ ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭೂಕಂಪ ಆತೆ ಹಿ ಹೋ ಸಕೆ ತೋ ಖುಲಿ ಜಗೆ ಮೇ ಜಾವ್ ಔರ್ ಅಗರ್ ನಾ ಜಾ ಪಾವ್ ತೋ ಜಲ್ದಿ ಸೇ ಕಿಸಿ ಟೇಬಲ್ ಯಾ ಠೋಸ್ ಚೀಜ್ ಕೆ ನೀಚೆ ಝುಕೋ ಸರ್ ಕೋ ಢಕೋ ಕಿಸಿ ಚೀಜ್ ಕೋ ಮಜಬೂತಿ ಸೇ ಪಕಡೋ ಯಾ ಕಮರೆ ಕೆ ಕೋನೆ ಮೇ ಸರ್ ಢಕ್ ಕೆ ಖಡೆ ಹೋ ಜಾವ್ ಆಪ್ ಭಿ ಭೂಕಂಪ ಸೇ ಬಚನಾ ಸೀಖಿಯೆ ತಯಾರಿ ಮೇ ಹೈ ಸಮಜ್ದಾರಿ ಆಪ್ ಕೆ ಹಿತ್ ಮೇ ತತ್ಪರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಭಾರತ ಸರ್ಕಾರ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 26 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಬೆಳೆ ಸಮೀಕ್ಷೆಯ ಪ್ರಯೋಜನಗಳು ಹಾಗೂ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾ ಎಚ್ ಬಿ ಮಧುಲತಾ ಅವರೊಂದಿಗೆ ಸಂದರ್ಶನ. 2018-19 ಸಾಲಿನಲ್ಲಿ ಈ ಏನು ಖಾಸಗಿ ನಿವಾಸಿಗಳು ಅಂತ ಹೇಳಿದ್ವಿ, ಅವರ ಮುಖಾಂತರನೇ ಒಂದು ಬೆಳೆ ಸಮೀಕ್ಷೆ ಕಾರ್ಯನ ಮಾಡಿಸಲಾಗ್ತಿತ್ತು. 2021-21 ಸಾಲಿನಿಂದ ನಮ್ಮ ರೈತರು ನನ್ನ ಬೆಳೆ ನನ್ನ ಹಕ್ಕು ಅಂತ ಹೇಳಿ ರೈತರು ಅವರೇ ಖುದ್ದಾಗಿ ತಾವು ಬೆಳೆದಂಥ ಬೆಳೆನ ದಾಖಲು ಮಾಡಲಿಕ್ಕೆ ಈ ಒಂದು ರೈತರ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 2021-22 ಸಾಲಿನ ಮೊಬೈಲ್ ಆ್ಯಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಜುಲೈ 27 ಮಂಗಳವಾರ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾಗಿರುವ ಡಾ ಎಂಎಸ್ ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಜುಲೈ 28 ಬುಧವಾರ. ದ್ವಿದಳ ಧಾನ್ಯಗಳು ಪ್ರಮುಖವಾಗಿ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತವೆ, ಅಂದ್ರೆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತವೆ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸಾರಜನಕವನ್ನು ವಾತಾವರಣದಲ್ಲಿ ಸಿಗುವಂತಹ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತೆ. ಆದ್ರಿಂದ ಈ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಸಾರಜನಕ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ನಾವು ಏನು ಹೇಳೋದು ಅಂದ್ರೆ ಯಥೇಚ್ಛವಾಗಿ ಸಾರಜನಕ ಗೊಬ್ಬರವನ್ನ ಬಳಕೆ ಮಾಡಬಾರದು ದ್ವಿದಳ ಧಾನ್ಯಗಳಲ್ಲಿ. ಅಂದ್ರೆ ಶಿಫಾರಸು ಎಷ್ಟು ಮಾಡಿದರೆ ಅಷ್ಟೇ ಸಾರಜನಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಜುಲೈ 29 ಗುರುವಾರ ಸಾವಯವ ದ್ರವರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾಗಿರುವ ಡಾ ಜಿಎಸ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಜೀವಾಮೃತ ಹಾಕಿದ್ರೆ ಹಾಗೆ ಕೆಲವರು ಬೆಳೆ ಉಳಿಕೆಗಳನ್ನ ಸೇರಿಸ್ತದೆ, ಕೂಳೆಗಳಾಗ್ಬೋದು ಉತ್ತು ಭೂಮಿಗೆ ಒಳಗಡೆ ಸೇರ್ತಕ್ಕಂಥ ಸನ್ನಿವೇಶ ಇದೆ. ಯಾವಾಗ ಈ ಜೀವಾಮೃತ ಅಥವಾ ಸಗಣಿಯಿಂದ ಉತ್ಪಾದನೆ ಮಾಡತಕ್ಕಂಥ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ಸೇರಿಸ್ತಾರೋ, ಸೊ ಆಗ ಅದೇನಾಗುತ್ತೆ, ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕಳೀಲಿಕ್ಕೆ ಸಹಕಾರ ಆಗಿ ಅದರಲ್ಲಿ ಇರತಕ್ಕಂತ ಏನ್ ಪೋಷಕಾಂಶಗಳು ಅಡಕವಾಗಿರ್ತದೆ ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರ್ತದೆ ಸಾವಯವ ರೂಪದಲ್ಲಿ, ಅದು ಬದಲಾವಣೆ ಆಗಿ ಬೆಳೆಗಳಿಗೆ ದೊರೆಯತಕ್ಕಂಥ ರೂಪಕ್ಕೆ ಬದಲಾವಣೆ ಆಗಿ ನಂತರ ಬೆಳೆಗಳಿಗೆ ತ್ವರಿತವಾಗಿ ಸಿಗಲಿಕ್ಕೆ ಸಹಕಾರ ಆಗುತ್ತೆ. ಜುಲೈ 30 ಶುಕ್ರವಾರ ನೈಸರ್ಗಿಕ ಕೃಷಿಯಲ್ಲಿನ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ದೊಡ್ಡ ಬೇಲಾಳು ಗ್ರಾಮದ ಕೃಷಿಕ ಮಹೇಶ್ ಅರಸ್ ಅವರೊಂದಿಗೆ ಮಾತುಕತೆ. ಫಸ್ಟು ರೈತಂಗೆ ಎದುರಾಗೋದು ಆ ಕೂಲಿ ಕಾರ್ಮಿಕರ ಸಮಸ್ಯೆ, ಅದರ ಜೊತೆಗೆ ಬಂಡವಾಳದ ಸಮಸ್ಯೆ. ಸ್ವಲ್ಪ ಅದು ನಾವು ನಮ್ಮ ಹಿರಿಯರು ಸ್ವಲ್ಪ ಒಂದು ಆರ್ಥಿಕವಾಗಿ ಸದೃಢರಾಗಿದ್ದರೆ ಹೊಸದನ್ನ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಅದೇ ಯುವಕ ಆಗಿರ್ಬೋದು ಮಧ್ಯದಲ್ಲಿ ಇರುವಂತ ವಯಸ್ಸಿನ ಇರಬಹುದು, ಒಂದು ಮನುಷ್ಯನಿಗೆ ಬೇಕಾಗಿರೋದು ಒಂದು ಇವತ್ತಿನ ಐ ಟಿ ಏಜ್ ಅಂತ ಹೇಳ್ತೀವಿ, ಇಲ್ಲ IoT ಅಂತ ಹೇಳ್ತೀವೋ, ಇಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ತೀವೋ, ಏನೇ ಇದ್ರೂ ಮನುಷ್ಯನಿಗೆ ಬೇಕಾಗಿರೋದು ತುಂಬಾನೇ ತಾಳ್ಮೆ, ಅದ್ರ ಜೊತೆಗೆ ಪರಿಶ್ರಮ. ಜುಲೈ 31 ಶನಿವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ. ರಂಜಕವನ್ನ ಕರಗಿಸಬಲ್ಲಂತಹ ಸೂಕ್ಷ್ಮಾಣು ಜೀವಿಗಳು ಇದು. ರಂಜಕ ಅನ್ನೋದು ಎರಡನೇ ಪ್ರಧಾನ ಪೋಷಕಾಂಶ, ನಮ್ಮ ಬೆಳೆಗೆ ಬೇಕಾದಂತಹ ಎರಡನೇ ಪ್ರಧಾನ ಪೋಷಕಾಂಶ. ಈ ರಂಜಕವನ್ನ ಯಾವ ರೀತಿ ಕರಗಿಸುತ್ತೆ, ಕರಗಿಸ್ಬೇಕು ಅಂತಂದ್ರೆ ಇವಾಗ ನಾನು ಯಾವಾಗ ಪೋಷಕಾಂಶ ಅಂದ್ರೆ ರಂಜಕದಕ್ಕೆ ಬೇರೊಂದು ರೂಪದಲ್ಲಿ ಬೇಕು ನಮ್ಮ ಬೆಳೆಗಳಿಗೆ, ಯಾವ ರೂಪ ಅಂತಂದ್ರೆ ಫಾಸ್ಫೇಟ್ ರೂಪ ಅಂತ ನಾವು ಹೇಳ್ತೀವಿ. ಆಗಸ್ಟ್ 1 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ. ನಮ್ ರಾಜಣ್ಣ ಹೇಳ್ದಂಗೆ ಇಂತ ಬಣ್ಣದ ಇಲ್ಲ ಅನ್ನಂಗಿಲ್ಲ. ಇಲ್ಲೂ ಒಂದ್ ವಿಷಯ ಅದಕ್ಕೆ ಕೇಳ್ಕೋ ಸುಬ್ಬಣ್ಣ, ನೀನು ಕೇಳ್ಕೋ. ಏನಂದ್ರೆ ಒಂದು ಬ್ಯಾಗ್ ಅಲ್ಲಿ ಚೀಟಿಗಳಿರ್ತವೆ, ಯಾವ್ದಕ್ ಸಂಬಂಧಪಟ್ಟವೋ ಎಲ್ಲ ವ್ಯವಸಾಯ ಸಂಬಂಧಪಟ್ಟವೆ, ಏನಾರು ಬೇರೆ ವಿಷಯ ಇದ್ದಿದ ಇಲ್ಲ. ಮೂರೊತ್ತು ಅವನು ವ್ಯವಸಾಯದ ಬಗ್ಗೆ ಯೋಚನೆ ಮಾಡೋದು, ಅವ್ನ ತಲೆಯಲ್ಲಿ ಒಂದೇ ವಿಷಯ ಇರೋದು ಅದು ವ್ಯವಸಾಯ ವ್ಯವಸಾಯ ವ್ಯವಸಾಯ. ಅದಕ್ಕೆ ಅವ್ನ ತಲೆಯಲ್ಲಿ ಕೂದ್ಲು ಚೆನ್ನಾಗದೆ, ಅವ್ನ ತಲೆಯಲ್ಲಿ ಕೂಗಿದ್ರೆ ನೋಡು ಉರುಡಿಯ ನಾವು ಸೂರ್ಯನ್ಗೆ ಅಷ್ಟೊಂದು ಹೊಡ್ತೀವಲ್ಲ ಎಷ್ಟು ಉರುದ.